ಆಕಾಶವಾಣಿ ಮಡಿಕೇರಿ. ರೈತ ಧ್ವನಿ ಕಿಸಾನ್ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಬೆಳೆ ಉತ್ಪಾದನೆಯಲ್ಲಿ ಸೂಕ್ಷ್ಮ ಜೀವಿಗಳ ಪಾತ್ರ. ಈ ಕುರಿತು ಅನುಭವಿ ಕೃಷಿಕ ಸೋಮಪೇಟೆ ತಾಲೂಕು ಅಬ್ಬರುಕಟ್ಟೆಯ ಕಾಲಿಸ್ಟಾ ಡಿ ಸಿಲ್ವಾ ಅವರೊಡನೆ ಸಂದರ್ಶನ. ರೈತ ಬಾಂಧವರೇ, ಶ್ರೋತೃಗಳೇ, ಕೃಷಿಯಲ್ಲಿ ಸೂಕ್ಷ್ಮಜೀವಿಗಳ ಪಾತ್ರವನ್ನು ಎಷ್ಟೋ ಜನ ಅರಿತುಕೊಂಡಿಲ್ಲ. ಕೆಲವೇ ಕೆಲವು ಜನ ಇದರ ಮಹತ್ವವನ್ನು ತಿಳಿದುಕೊಂಡು ಒಳ್ಳೆ ಪ್ರಾಮುಖ್ಯತೆಯನ್ನು ಕೊಡ್ತಿದ್ದಾರೆ, ಅದರ ಪ್ರಯೋಜನವನ್ನು ಕಂಡಿದ್ದಾರೆ. ಇವತ್ತು ನಮ್ಮ ಜೊತೆಗೆ ಮಾತನಾಡುತ್ತಿದ್ದಾರೆ, ಅನುಭವಗಳನ್ನು ಹಂಚಿಕೊಳ್ತಿದ್ದಾರೆ ಸೋಮವಾರಪೇಟೆ ತಾಲೂಕು ಅಬ್ಬೂರುಕಟ್ಟೆಯ ಕಾಲಿಸ್ಟಾ ಡಿ ಸಿಲ್ವಾ ಅವರು. ಕಾಲಿಸ್ಟಾ ಅವರೇ, ನಮಸ್ಕಾರ. ನಮಸ್ಕಾರ ಶ್ರೋತೃಗಳಿಗೆ. ನಿಮಗೂ ತಾವೇನು ಓದಿದ್ದು? ನಾನು ಪಿ ಯು ಸಿ ಅವರು ಓದಿದ್ದೀನಿ. ಪಿ ಯು ಸಿ ಪಾಸ್ ಆಯ್ತಾ ಫೇಲ್ ಆಯ್ತಾ? ಪಾಸ್ ಆಯ್ತು. ಅನಿವಾರ್ಯ ಕಾರಣಗಳಿಂದ ಮನೆಯಲ್ಲಿ ಇರಬೇಕಾಯ್ತು. ನಿಂತಿದ್ದು ಒಳ್ಳೇದಾಯ್ತು ಅಂತ ಈಗ ಅನಿಸ್ತಾ ಇದೆ ನನಗೆ. ಹೆಂಗೆ? ನಂದು ಆಸಕ್ತಿ ವಿಷಯನೇ ನನಗೆ ಸಿಕ್ತು. ಇನ್ನು ಬೇಕಾದಷ್ಟು ಕಲಿಬಹುದು ಆಸಕ್ತಿ ಇದ್ರೆ. ಈಗ ಬರೀ ಸುಲಭ, ಈಗ ನಾವು ಯೂಟ್ಯೂಬ್ ಹೋದ್ರೆ, ಇಂಟರ್ನೆಟ್ ಹೋದ್ರೆ ನಿಮ್ಗೆ ಏನ್ ಮಾಹಿತಿ ಬೇಕೋ ಎಲ್ಲ ಸಿಗ್ತದೆ ಅಲ್ವಾ? ಒಳ್ಳೇದು ಸಿಗ್ತದೆ, ಕೆಟ್ಟದ್ದು ಸಿಗ್ತದೆ. ನಮ್ಗೆ ಯಾವ ಮಾಹಿತಿ ಬೇಕೋ ತುಂಬಾ ದೊಡ್ಡದಿದೆ ಅಲ್ವಾ? ಎಷ್ಟೋ ಜನಗಳಿಗೆ ಶಾಲಾ ಕಾಲೇಜುಗಳು ಬೇಕಾಗಿಲ್ಲ, ಆ ರೀತಿಯಲ್ಲಿ ಅಂತರ್ಜಾಲ ರೂಪುಗೊಂಡಿದೆ. ಹೌದು ಹೌದು, ಏನ್ ಬೇಕಾದ್ರೂ ಸಿಗುತ್ತೆ. ಸಿಗುತ್ತೆ, ಆಸಕ್ತಿ ಇರಬೇಕು, ಮನಸ್ಸಿದ್ ಬಿಟ್ರೆ ಏನೆಲ್ಲ ನಾವು ಆಗ್ಬಹುದು. ಪೇಷನ್ಸ್ ಬೇಕು. ನಿಜ. ಮನೇಲಿ ಯಾರ್ಯಾರು ಇದ್ದೀರಿ? ನಾನು, ನನ್ನ ಪತ್ನಿ, ಮಗ ಸೊಸೆ ಮತ್ತೆ ಇಬ್ರು ಮೊಮ್ಮಕ್ಕಳಿದ್ದಾರೆ. ಎಷ್ಟು ಜನ ನಿಮ್ಗೆ ಮಕ್ಕಳು? ನನಗೆ ಇಬ್ರು ಗಂಡು ಮಕ್ಕಳು. ಕೃಷಿಯಲ್ಲಿ ತೊಡಸ್ಕೊಂಡಿರೋರು? ದೊಡ್ಡವನು ಮನೆಯಲ್ಲಿದ್ದಾನೆ, ಕೃಷಿ ತೊಡಸ್ಕೊಂಡಿದ್ದಾನೆ. ಅವನಿಗೂ ಸಹ ಇದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಇದೆ. ಇನ್ನೊಬ್ಬ ಮಗ? ಇನ್ನೊಬ್ಬ ಮಗನು ಮಕ್ಕಳ ತಜ್ಞ. ಇಲ್ಲಿ ಈ ದೇಶದಲ್ಲಿ ಕುವೈಟಲ್ಲಿ ಕೆಲಸ ಮಾಡ್ತಾ ಇದ್ದ. ಸರಿನೇ. ಒಟ್ಟು ಹಿಡುವಳಿ ಎಷ್ಟು ಕಲಿಸ್ತವ್ರೆ ತಮ್ದು ಊಟ ಅದೆಲ್ಲ ಸೇರಿದ್ರೆ? ನನಗೊಂದು 24 acres ಬರ್ತದೆ. ಮತ್ತೆ ಈಗ ಫ್ಯಾಮಿಲಿ ಒಟ್ಟಿಗೆ ನಾವು ಮ್ಯಾನೇಜ್ ಮಾಡ್ತೀವಿ. ಹೆಚ್ಚಿಗೆ 86 acres ಇದೆ. ಅದರಲ್ಲಿ ಕಾಫಿ, ಕಾಳುಮೆಣಸು, ಆಮೇಲೆ ಅಡಿಕೆ ಸ್ವಲ್ಪ ಇದೆ, ತೆಂಗಿದೆ, ತೆಂಗಿದೆ, ಮತ್ತೊಂದು 100 ಏಲಕ್ಕಿ ಗಿಡ ಹಾಕೊಂಡಿದ್ದಾನೆ ಮಗ. ಸಣ್ಣ ಸಣ್ಣದಾಗಿ ಮತ್ತೆ ಸಪೋಟ ಅದೆಲ್ಲ ತಿನ್ಲಿಕ್ಕೆ ಬೇಕಾಗಿದ್ದಷ್ಟು ಒಂದು 20-30 ತರದ ಹಣ್ಣಿದೆ, ಹೆಸರೇ ಗೊತ್ತಿಲ್ಲ. ಈಗ ಕಾಫಿ ಕ್ಷೇತ್ರದಲ್ಲಿ ಅಂದ್ರೆ ಕಾಫಿ ಉದ್ದಿಮೆ ಅಥವಾ ಕಾಫಿ ತೋಟ ಅಂತಂದ್ರೆ ಎಷ್ಟೋ ಜನ ರಾಸಾಯನಿಕ ಗೊಬ್ಬರ ಹಾಕ್ತಲ್ಲನೆ, ಔಷಧಿ ಹೊಡೆದಲ್ಲನೆ ಕಾಳುಮೆಣಸಿಗಾಗ್ಲಿ ಕಾಫಿಗಾಗ್ಲಿ ಬೆಳೆ ಮಾಡ್ಕೊಳ್ಳಿಕ್ ಆಗುದಿಲ್ಲ, ಇಳುವರಿ ಸಿಗುದಿಲ್ಲ ಅನ್ನೋ ಮಟ್ಟಕ್ಕೆ ಹೋಗ್ಬಿಡದಾರೆ. ಹೌದು. ನಿಮಗೆ ಈ ಒಂದು ಪರಿಸರ ಪ್ರಿಯ ಪದ್ಧತಿಗಳ ಪರಿಚಯ ಯಾವಾಗಾಯ್ತು? ಮುಂಚೆಯಿಂದ ಕೆಮಿಕಲ್ಸ್ ಗೆ ವಿರೋಧಿ ನಾನು. ಅದರಿಂದ ನಾನು ಅದ್ರ ಬಗ್ಗೆ ಎಲ್ಲಿ ಏನು ಆರ್ಟಿಕಲ್ ಸಿಗ್ತದೆ, ಎಲ್ಲಿ ಪೇಪರ್ ಬುಕ್ ಸಿಗ್ತದೆ, ಅದನ್ನೆಲ್ಲ ಓದ್ಕೊಂಡು ಮಾಡ್ಕೊಂಡಿದ್ದೆ. ಮತ್ತೆ ಇತ್ತೀಚೆಗೆ ಅಂತರ್ಜಾಲದಲ್ಲಿ ಎಲ್ಲ ಸಿಗ್ತದೆ. ಹೌದು. ನಾನು ಕೊರಿಯನ್ ನ್ಯಾಚುರಲ್ ಫಾರ್ಮಿಂಗ್ ಮಾಡಕ್ ಹೋದ್ಮೇಲೆ ನನಗೆ ತುಂಬಾ ವಿಸ್ತೃತವಾದ ಅವಕಾಶಗಳು ಸಿಕ್ಕಿದ್ವು ಕಲೀಲಿಕ್ಕೆ. ತುಂಬಾ ಇದೆ ಪ್ರಪಂಚದಲ್ಲಿ. ನಮ್ದು ವೇಸ್ಟ್ ಕಂಪೋಸರ್ ಇದೆ, ಜೀವಾಮೃತ ಇದೆ, ಎಇಎ ಅಂತ ಅಮೆರಿಕದೊಂದು ಇದೆ, ಎಕ್ವರಿಂಗ್ ಎಕೋ ಅಗ್ರಿಕಲ್ಚರ್ ಅಂತ, ಆಸ್ಟ್ರೇಲಿಯಾ, ಹವಾಯಿ, ಎಲ್ಲ ಮಾಹಿತಿ ಇದೆ ನಮ್ಗೆ ಸಿಗ್ತದೆ ಅದರಲ್ಲಿ. ನನಗೆ ಒಂದ್ಸರಿ ಈ ಒಂದು ಲಿಂಕ್ ಸಿಕ್ಬಿಟ್ರೆ ಇನ್ನು ಅದಕ್ಕೆ ಸಂಬಂಧಪಟ್ಟ ವಿಡಿಯೋಗಳೇ ಬರ್ತವೆ ಯೂಟ್ಯೂಬ್ ಅಲ್ಲಿ. ಅದೊಂದು ಪ್ಲಸ್ ಪಾಯಿಂಟ್. ಅದು ಹಾಗೆ ಒಳ್ಳೇದನ್ನ ಹುಡ್ಕಂತ ಹೋದ್ರೆ ಒಳ್ಳೇದೇ ಸಿಕ್ತಿರುತ್ತೆ, ಕೆಟ್ಟದನ್ನ ಹುಡ್ಕಂತ ಹೋದ್ರೆ ಕೆಟ್ಟದೇ ಸಿಕ್ತಿರುತ್ತೆ. ಅಂತರ್ಜಲವೂ ಹಾಗೆ ಅಲ್ವಾ? ಹೌದು. ನೀವು ಒಂದ್ಸರಿ 2-4 ವಿಚಾರಗಳ ಬಗ್ಗೆ ಹೋಗ್ತಾ ಇದ್ರಂದ್ರೆ ಇಂಥದೇ ಬೇಕು ಈ ಮನುಷ್ಯನಿಗೆ ಅಂತ ಅಂತದನ್ನೇ ತೋರಿಸ್ತಾ ಇರ್ತದೆ. ತೋರಿಸ್ತಾ ಇರ್ತದೆ. ನಿಜ. ಈಗ ನಿಮ್ಮ ಕಾಫಿ ತೋಟ, ಆಮೇಲೆ ಕಾಳುಮೆಣಸು, ಅಡಿಕೆ, ತೆಂಗು, ಇದಕ್ಕೆಲ್ಲ ರಾಸಾಯನಿಕ ಗೊಬ್ಬರವನ್ನ ಪೂರ್ಣ ನಿಲ್ಲಿಸ್ಬಿಟ್ರೆ ಹೇಗೆ? ಪೂರ್ತಿ ನಿಲ್ಲಿಸಿದೀವಿ, ಇದು 4th year. ನಾವೊಂದು ಕಾಳು ರಾಸಾಯನಿಕ ಗೊಬ್ಬರ ತಂದಿಲ್ಲ. ಮೊದ್ಲೆಲ್ಲ ಎಷ್ಟು ಬಳಸ್ತಿದ್ರೆ? ಮುಂಚೆ 1 acre ಹತ್ತರಿಂದ 12 ಆಗ್ತಾ ಇದ್ದು. ಮತ್ತೆ ನಮ್ಗೆ ವೇಸ್ಟ್ ಕಂಪೋಸ್ ಸಿಕ್ಕಿದ್ಮೇಲೆ ಅದ್ರದ್ದು ನಾನು ಅದ್ರ ಬಗ್ಗೆ ಓದಿದ್ದೆ ಒಂದು ಪೇಪರ್ ಅಲ್ಲಿ. ಅಂದ ಮಾತು ನಂಬಿತ್ತಿಲ್ಲ, ಯಾರು ನಂಬೋದಿಲ್ಲ. ಅದು ಬ್ಯಾಕ್ಟೀರಿಯಾ ಸಣ್ಣ ಡಬ್ಬಿ ತೋರಿಸಿ ಇದು ಎಷ್ಟೆಲ್ಲ ಕೆಲಸ ಮಾಡ್ತಾ ಅಂತಾರೆ, ಯಾರು ನಂಬುವಂತ ಪ್ರಶ್ನೆ ಅಲ್ಲ, ಯಾಕಂದ್ರೆ ನನಗೆ ಅದ್ರ ಬಗ್ಗೆ ಜ್ಞಾನ ಇತ್ತಿಲ್ಲ. ಆಮೇಲೆ ನಾನು ಈ ತರ ಈ ಸೂಕ್ಷ್ಮಾಣುಜೀವಿಗಳ ಬಗ್ಗೆ ಕೆಲವು ಮಾಹಿತಿಗಳು ತಿಕ್ಕಿದಾಗ ಮತ್ತೆ ಅರ್ಥ ಆಯ್ತು, ಸೂಕ್ಷ್ಮಾಣುಜೀವಿ ಇಲ್ಲದೆ ಯಾವುದೇ ಗಿಡ ಮರ ಸಸ್ಯ ಬೆಳೆಯೋದಿಲ್ಲ. ಇಡೀ ಪ್ರಪಂಚನೇ ಇಲ್ಲ, ಇಡೀ ಪ್ರಪಂಚ ಗಾಳಿಯಲ್ಲೂ ಸೂಕ್ಷ್ಮಜೀವಿ ಇದಾವೆ, ನೀರಿನಲ್ಲಿ ಇದೆ, ಹಾಲಿನಲ್ಲಿ ಇದೆ, ಅನ್ನದಲ್ಲಿ ಇದೆ. ಹೌದು, ಏನೆಲ್ಲ ಪದಾರ್ಥಗಳಲ್ಲಿ ಸೂಕ್ಷ್ಮಜೀವಿಗಳು ಇದ್ದೇ ಇರ್ತವೆ. ಇದ್ದೇ ಇರ್ತವೆ. ಹೌದು, ನಮ್ಮ ದೇಹದಲ್ಲಿನ ಸಾಕಷ್ಟು ಸಂಖ್ಯೆಯಲ್ಲಿ ಸೂಕ್ಷ್ಮಜೀವಿಗಳಿದಾವೆ. 7 billion ಸೂಕ್ಷ್ಮಜೀವಿಗಳು ನಮ್ಮ ಹೊಟ್ಟೆಯಲ್ಲಿವೆ. ಅದರಲ್ಲಿ ಒಂದು ವ್ಯವಸಾಯಕ್ಕೆ ಸಂಬಂಧಪಡೋದಿಲ್ಲ, ಅಥವಾ ಸಾಮಾನ್ಯ ಜನಕ್ಕಾಗಿರ್ಲಿ, ನಮ್ಮ ಹೊಟ್ಟೆಯಲ್ಲಿ ಈಗ ನಾವು ಬರೀ ಸಕ್ಕರೆ ತಿಂತ ಇದ್ರೆ ಆ ಸಕ್ಕರೆ ತಿಂದು ಉಪಯೋಗಿಸ್ಕೊಂಡು ಬದುಕುವಂತ ಸೂಕ್ಷ್ಮ ಜೀವಿಗಳು ಮಾತ್ರ ಬೆಳೀತಾವೆ. ಅಕಸ್ಮಾತ್ ಅದಕ್ಕೆ ಸಕ್ಕರೆ ಸಿಕ್ಕಿಲ್ಲ, ಅದು ಟಾಕ್ಸಿನ್ಸ್ ಬಿಡುಗಡೆ ಮಾಡ್ತವೆ. ಆಗ ಅದು ನಮಗೆ ಹೊಟ್ಟೆ ಉರಿಯೋದು. ನಮ್ಮ ಹೊಟ್ಟೆನ ಎರಡನೇ ಬ್ರೈನ್ ಅಂತ ಹೇಳ್ತಾರೆ. ನಾವು ಆಕ್ಚುಲಿ ವಾರಕ್ಕೆ ಮಿನಿಮಮ್ 30 ತರ ಸಸ್ಯಕ್ಕೆ ಸಂಬಂಧಪಟ್ಟ ಪದಾರ್ಥಗಳು, ಈ ಜೀರಿಗೆ, ಮೆಂತೆ, ಭಿನ್ನ ಭಿನ್ನವಾದ ಆಹಾರವನ್ನ ತೆಗೆದುಕೊಳ್ತಾ ಇರಬೇಕು. ಹೌದು, ಆಗ ಮಿನಿಮಮ್ 30 ತರ ತಿನ್ಬೇಕಂತ. ಆಗ ವೈದ್ಯ ಜೀವನಗಳು ನಮ್ಮ ಹೊಟ್ಟೆಲ್ಲಿ ಇರಬೇಕು, ನಮ್ಮ ಮಂಡಲೂ ಇರಬೇಕು. ಈ ಒಂದೊಂದು ಕಳೆ ಒಂದೊಂದು ತರ ಜೀವಾಣುಗಳ ಪ್ರಾಮುಖ್ಯತೆ ಕೊಡ್ತದೆ. ಒಂದು ಬೇರೆ ಬೇರೆ ಕಳೆಗಳಿದೆ, ಬೇರೆ ಬೇರೆ ಮರಗಳಿದೆ, ಪ್ರತಿಯೊಂದು ಸಸ್ಯ ಬೇರೆ ಬೇರೆ ಜೀವಾಣುಗಳಿಗೆ ಪ್ರಾಮುಖ್ಯತೆ ಕೊಡ್ತದೆ. ಎಲ್ಲ ಜೀವಾಣುಗಳು ಮಣ್ಣಲ್ಲಿ ಇರಬೇಕು. ಹೆಚ್ಚು ಜೀವಾಣುಗಳು ಇದ್ದಷ್ಟು ಗಟ್ಟಿ ತೀರ್ಮಾನ ತಗೊಳ್ತದೆ. ಈ ಒಂದು ಸಂಸ್ಥೆಯಲ್ಲಿ ಕೋರಂ ಇದ್ರೆ ನೋಡಿ ಈ ತೀರ್ಮಾನ ತಗೊಂಡು, ಜನಬಲ ಇತ್ತಂದ್ರೆ ಒಂಥರ ದೊಡ್ಡ ಧೈರ್ಯ ಅಲ್ಲ. ಹಾಗೆ ಸಂಸ್ಥೆಯಲ್ಲಿ ತಾವ್ ಹೇಳಿದಂಗೆ ಒಂದು ಸಣ್ಣ ತೀರ್ಮಾನ ಸಿವಾನೇ ಕರ್ಕೋಬಹುದು, ಇನ್ನು ದೊಡ್ಡದು ಅಂತ ಹೇಳಿದ್ರೆ ಇನ್ನು ಅವ್ರಕ್ಕಿಂತ ಹೈಯರ್ನ ಕೇಳಬೇಕು. ಇನ್ನು ದೊಡ್ಡ ದೊಡ್ಡ ತೀರ್ಮಾನ ತಗೋಬೇಕಂದ್ರೆ ಜನರಲ್ ಬಾಡಿ ಮೀಟಿಂಗ್ ಕರೆದ್ಬಿಟ್ಟು ಎಲ್ಲರನ್ನು ಕೂರಿಸಿ ಎಲ್ಲರ ಅಭಿಪ್ರಾಯ ತಗೊಂಡು ದೊಡ್ಡ ತೀರ್ಮಾನ ತಗೊಳ್ತಾರೆ. ಈ ಸೂಕ್ಷ್ಮಾಣುಜೀವಿ ಲೋಕದಲ್ಲಿ ಕೋರಮ್ ಸೆನ್ಸಿಂಗ್ ಅಂತ ಒಂದು ವರ್ಡ್ ಇದೆ. ಅಷ್ಟು ಕೋರಮ್ ಜಾಸ್ತಿ ಆಗ್ತದೆ ಅಷ್ಟು ಗಟ್ಟಿ ತೀರ್ಮಾನ ತಗೊಳ್ತದೆ ಈ ಮಣ್ಣು. ಅದಕ್ಕೆ ವೈವಿಧ್ಯಮಯ ಜೀವನಗಳು ಬೇಕು. ವೈವಿಧ್ಯಮಯ ಜೀವನಗಳು ಬೆಳಿಬೇಕಾದ್ರೆ ನಾವು ಸಡನ್ ಹಾಕಿದ ಕಂಪೋಸ್ಟ್ ದನದ ಗೊಬ್ಬರ ಹಾಕಿದ ತಕ್ಷಣ ಓ ಅಂತ ತಿಳ್ಕೊಳ್ತೀವಿ, ಅದು ಒಂದ್ ಲೆಕ್ಕಕ್ಕೆ ಸರಿ. ಕಟ್ಟೆ ಹಾಕಿದ್ದ ಸಗಣಿಯಲ್ಲಿ ವೈವಿಧ್ಯ ಜೀವನಗಳು ಇರೋದಿಲ್ಲ. ಈಗ ನಮ್ಮನೇಲಿ ಹಸುಗಳಿದ್ದಾವೆ, ನಾವು ನಮ್ಮ ಗದ್ದೆಯಲ್ಲೇ ಬಿಡ್ತೀವಿ. ಆ ಗದ್ದೆ ಆಡುವಂಥ ಜೀವಾಣುಗಳು ಹೊಟ್ಟೆಗೆ ಹೋಗ್ತವೆ, ಕೆಟ್ಟ ಸೋತು ಹೋಗ್ತವೆ, ಒಳ್ಳೆ ಉಳ್ಕೊಳ್ತವೆ, ಅವು ಮಾತ್ರ ಬೆಳೀತವೆ. ಸೊ ಹೊರಗಡೆ ಅಡ್ಡಾಡುವಂಥ ದನ, ಮುಖ್ಯವಾಗಿ ಕಾಡಿನಲ್ಲಿ ಅಡ್ಡಾಡುವಂಥ ದನದ ಸಗಣಿಯಲ್ಲಿ ವೈವಿಧ್ಯಮಯ ಜೀವಾಣುಗಳಿರ್ತದೆ, ಆ ಸಗಣಿ ಒಳ್ಳೆಯದು. ಅದು ನಾಡ ತಳಿ ಆಗ್ಬೇಕು, ನಾಟಿ ತಳಿ ಆಗ್ಬೇಕು, ಆ ಥರ ಏನಿಲ್ಲ. ಕೆಲವೊಬ್ರು ಹೇಳ್ತಾರೆ ಅವುಗಳ ಜೀವನ ಒಂದು ಕ್ರಮ ಅಥವಾ ಶಾರೀರಿಕ ಸಂಗತಿಗಳನ್ನು ನೋಡಿಕೊಂಡು ಹಾಲಿನ ರುಚಿ ಮತ್ತು ಅವು ಹಾಕುವ ಸಗಣಿ ಗಂಜಲದ ಒಂದು ಸೂಕ್ಷ್ಮಜೀವಿ ಸತ್ವಗಳು ವ್ಯತ್ಯಾಸ ಆಗ್ತವೆ ಅಂತ ಅನ್ಕೊಂಡು, ಅದು ಇರ್ಬೋದೇನ ಅಲ್ವಾ? ಇರ್ಬೋದು, ಇರ್ಬೋದು, ಅಷ್ಟು ಡೀಪ್ ಆಗಿ ನೋವಾಗೋದಿಲ್ಲ. ಅದು ನನ್ನ ಅನುಭವಕ್ಕೆ ಬಂದಿದ್ದು. ಒಂದ್ಸರಿ ನಾವು ಮುಂಚೆ ಈ ವಾರಣಾಸಿ ಮೆಥಡ್ ಕಾಂಪೋಸ್ಟಿಂಗ್ ಮಾಡ್ತಾ ಇದ್ದು, ಆಗ ನಾವು ಒಂದು ಪದರ ಸೊಪ್ಪು ಸಗಣಿ ಕಾಪಿ ಸಿಪ್ಪೆ ಹಾಕಿ ಪದರ ಪದರ ಪತ್ತು ಪದರ ಹಾಕಿ ಅಡಿಯಲ್ಲಿ 2 inches ನೀರು ನಿಲ್ಲುವಷ್ಟು ಸ್ವಲ್ಪ ಗುಂಡಿ ತರ ಮಾಡಿ ಸುತ್ತ ಅದಕ್ಕೊಂದು ಪ್ಲಾಸ್ಟಿಕ್ ಆಗಿ ಮತ್ತೆ ಮೇಲೆ ಪ್ಲಾಸ್ಟಿಕ್ ಆಗಿ ಮುಚ್ಚಿಬಿಡ್ತಿದ್ದವು. ಅದಕ್ಕೆ 2 rashi ಮಾಡ್ತಿದ್ರು ಇಬ್ಬರು ಸೇರಿದ್ರೆ. ಬೆಳಿಗ್ಗೆ ಮಾಡಿದ ರಾಶಿ ಸಾಯಂಕಾಲ ಮುಟ್ಟಿ ನೋಡಿದ್ರೆ ಬಿಸಿ ಇರ್ತಿತ್ತು. ನನ್ನ ಸ್ನೇಹಿತ ಒಂದ್ಸರಿ ಮೈಸೂರಿನ ಸಗಣಿ ತಂದು ಕೊಡ್ಲ ಅಂದ, ಬರೀ 3,000 ರೂಪಾಯಿ ಒಂದು ಲೋಡು, ಆಯ್ತು ತಗೋಬಂದೆ ಚೀಪ್ ಅಂತ. ಮೈಸೂರು ಸಿಟಿಯಲ್ಲಿ ಸಾಕಿದ್ದ ಸಗಣಿ ಅದನ್ನ ಮಾಡೋ ನಾ ಸಾಯಂಕಾಲ ಮುಟ್ಟಿ ನೋಡಿದ್ರೆ ಬಿಸಿ ಇಲ್ಲ, ಅದ್ರ ಮನೆಯಿಂದ ನೋಡಿದ್ರೆ ಬಿಸಿ ಇಲ್ಲ, ಅದ್ರ ಮನೆಯಿಂದ ಬಿಸಿ ನೋಡೋ ಬಿಸಿ ಇಲ್ಲ, ಒಂದು ವಾರ ನೋಡಿದ್ರು ಬಿಸಿ ಆಗ್ಲಿಲ್ಲ, ಒಂದು ತಿಂಗಳು ಆದ್ರೂ ಅದು ಬಿಸಿ ಆಗಿಲ್ಲ. ಆಗ ನನಗೆ ಅರ್ಥ ಆಯ್ತು ಕ್ಲೀನಾಗಿ ಈ ಜೀವಾಣುಗಳು ಅದಲ್ಲಿಲ್ಲ. ಮೈಸೂರಿನಲ್ಲೆಲ್ಲ ಸಿಟಿಯಲ್ಲಿ ಕಟ್ಟಾಕಿ ಸಾಕಿದ್ರೆ ಅದು ಬಿಟ್ಟಿಲ್ಲ, ಸಗಣಿ ಜೀವಾಣುಗಳಿಲ್ಲ. ಈಗ ನಾವು ಕೊಟ್ಟಿಗೆಲ್ಲ ಕಟ್ಟಿ ಅಲ್ಲ ಸಾಕಿದ್ರೆ ಅಲ್ಲಿ ಪಡಿಸ್ತೇವೆ, ಅಲ್ಲಿರುವಂತ ಜೀವಾಣುಗಳು ಮಾತ್ರ ಅದ್ರ ಹೊಟ್ಟೆಗೆ ಹೋಗ್ತವೆ, ಕೆಟ್ಟ ಸತ್ತು ಹೋಗ್ತವೆ, ಹೀಟಿಗೆ ಒಳ್ಳೆ ಉಳ್ಕೊಳ್ತವೆ. ಅದೊಂದು ಮುಖ್ಯವಾಗಿ ತಿಳ್ಕೊಬೇಕು. ಹೌದು, ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳು ಯಾಕೆ ಇರಬೇಕಂತ ಹೇಳ್ತೀರಿ, ಮತ್ತೆ ಹೇಗಿರ್ಬೇಕಂತ ಹೇಳ್ತೀರಿ, ಇವುಗಳ ಸಂರಕ್ಷಣೆ ಬಗ್ಗೆ ನಮ್ಮ ರೈತರಿಗೆ ಇತರರಿಗೆ ಅನುಭವಗಳನ್ನು ಹಂಚಿಕೊಳ್ಳಿ. ಮಣ್ಣಿನಲ್ಲಿ ಕೆಲವಕ್ಕೆ ಉಳ್ಬೇಕಾಗ್ತದೆ, ಸೂಕ್ಷ್ಮಾಣುಜೀವಿಗಳು ಹತೋಟಿಗೆ ಬರ್ತವೆ, ಅದ್ರೆ ಸೂಕ್ಷ್ಮಾಣುಜೀವಿಗಳು ಹತೋಟಿಗೆ ಬರ್ತವೆ, ಪೂರ್ತಿ ಸಾಯೋದಿಲ್ಲ, ಕಂಟ್ರೋಲ್ ಬರ್ತದೆ. ಈಗ ನಮ್ಮ ಕಾಫಿ ತೋಟದಲ್ಲಿ ಏಲಕ್ಕಿ ತೋಟದಲ್ಲಿ ಎಲ್ಲ ಅಗಿಬೇಕು, ಉಳ್ಬೇಕು ಅವಶ್ಯಕತೆ ಇಲ್ಲ, ಕೆಲವು ಸುಮ್ಮನೆ ಅಗಿತಾರೆ ಬೇಡ. ಈ ಮೈಕ್ರೋಜ ಅನ್ನುವಂತ ಶಿಲೀಂಧ್ರ ಅದು ಫುಲ್ ಉಳ್ಕೊಂಡಿರ್ತದೆ, ಒಂದು ಲಿಂಕ್ ಇರ್ತದೆ, ಇಡೀ ಇಡೀ ತೋಟದಲ್ಲಿ ಲಿಂಕ್ ಇರ್ತದೆ, ಒಂದು ಕಾಡ ಇಡೀ ಕಾಡನ್ನು ಮೈಕ್ರೋಜ್ ಎಲ್ಲ ಒಂದಾಗಿರ್ತದೆ. ಸೊ ಅದರಿಂದ ಮೈಕ್ರೋಜ್ ಜಾಸ್ತಿ ಆದಷ್ಟು ಅದು ಬೇರೆ ಮೇಲೆ ಎಲ್ಲ ಕವರ್ ಮಾಡ್ತದೆ ಪ್ಯಾಥೋಜೆನ್ಸ್ಗೆ, ಅಲ್ಲಿ ಬೇರೆದೆ ಅಂತಾನೆ ಗೊತ್ತಾಗಲ್ಲ, ಆ ಥರ ಕವರ್ ಮಾಡಿರ್ತಾರೆ. ಅದರಿಂದ ಅಗಿಲಿಕ್ಕೆ ಹೋಗ್ಬಾರ್ದು ನಾವು, ಸ್ಪೆಷಲ್ ಆಗಿ ಕಾಫಿ ಅವರು ಈ ತೋಟಗಾರಿಕೆ ಬೆಳಿಗ್ರೆ ಅಗಿಲಿಕ್ಕೆ ಹೋಗ್ಬಾರ್ದು, ಕಳೆ ಬೆಳಿಬೇಕು. ಒಂದೊಂದು ಕಳೆಗೆ ಒಂದೊಂದು ಮೈಕ್ರೋಬು ಪ್ರಾಮುಖ್ಯವಾಗಿರ್ತದೆ. ಎಲ್ಲ ಜೀವನಗಳು ಬೇಕು, ಎಲ್ಲಾ ತರದ ಕನಿಷ್ಠ ಒಂದು ಇಪ್ಪತ್ತೈದು ತರ ಕಳೆ ಗಿಡ ಮರ ಎಲ್ಲ ಒಂದು ಜಾಗದಲ್ಲಿ ಇರಬೇಕು ಅಂತ ಹೇಳ್ತಾರೆ. ವೈವಿಧ್ಯ ಜೀವನಗಳು ಇರ್ತವೆ. ಮತ್ತೆ ಸಣ್ಣ ಗಿಡ ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಹಾಲು ಕೊಡ್ತೀವಿ, ದೊಡ್ಡದಾದ ಮೇಲೆ ಅಮಲಿ ಕೊಡ್ತೀವಿ, ಹಾಗೆ ಆ ವಯಸ್ಸಿಗೆ ತಕ್ಕಂತೆ ನಾವು ಬೇರೆ ಬೇರೆ ಆಹಾರ ಕೊಡ್ತೀವಿ. ಪ್ರಕೃತಿಯಲ್ಲಿ ಗಿಡಗಳಿಗೂ ಸಹ ಆ ಥರ ಬೇರೆ ಬೇರೆ ಹಂತದ ಗಿಡಗಳು ಸಸ್ಯಗಳು ಭೂಮಿ ಮೇಲೆ ಇದ್ದಾಗ ಬೇರೆ ಬೇರೆ ಥರ ಬ್ಯಾಕ್ಟೀರಿಯಾಗಳು ಬೆಳೀತವೆ. ಒಂದೊಂದು ಪ್ರೊಫೈಲ್ ಬೇರೆ ಬೇರೆ ಇರ್ತದೆ. ಗಿಡಗಳು ಯಾವ ಥರ ಆಹಾರ ತಗೊಳ್ದು ಅಂತ ಹೇಳಿದ್ರೆ, ಒಂದು ಗಿಡ ಅಥವಾ ಮರ ಉತ್ಪತ್ತಿ ಮಾಡಿದ್ದು ಈ ಕಳೆಗಳು ಕಮ್ಮಿ. ಈ ದೊಡ್ಡ ಮರಗಳೆಲ್ಲ 50-80% ಆಹಾರನ ಸಕ್ಕರೆ ಜೊತೆ ಸೇರಿಸಿ ಬೇರಿನ ತುದಿ ಕಳಿಸ್ತದೆ. ಬ್ಯಾಕ್ಟೀರಿಯಾಗಳಿಗೆ ಸಿಹಿ ತುಂಬಾ ಇಷ್ಟ. ಆ ಬ್ಯಾಕ್ಟೀರಿಯಾನ ಫಾಸ್ಟ್ ಆಗಿ ಬೆಳೀತವೆ. ಆ ಬ್ಯಾಕ್ಟೀರಿಯಾನ ತಿನ್ಲಿಕ್ಕೆ ಪ್ರೋಟೋಜೋವ ಬರ್ತದೆ, ಇನ್ನೊಂದು ಬ್ಯಾಕ್ಟೀರಿಯಾ ಬರ್ತದೆ, ಇನ್ನೊಂದು ಫಂಗಸ್ ಬರ್ತದೆ. ಒಂದು ಪ್ರೋಟೋಜೋವ 10,000 ಬ್ಯಾಕ್ಟೀರಿಯಾ ತಿಂತದೆ ಒಂದ್ ದಿನಕ್ಕೆ. ಅದೇ ತರ ಸೂಕ್ಷ್ಮ ಜೀವಿಗಳು ಸೂಕ್ಷ್ಮ ಜೀವಿ ಅದು ತಿಂದಾಗ ಆ ಪೂರ್ತಿ ಅಂಶ ಪ್ರಾಬಾಧಾನಕ್ಕೆ ಬೇಡ, ಆ ಉಳಿಕೆ ಅಂಶ ಬೇರಿನ ತುದಿಗೆ ಕಲೆಕ್ಟ್ ಆಯ್ತದೆ, ಗಿಡ ಹಿರ್ಕೊಳ್ತದೆ. ಅದು ಆಕ್ಚುಲಿ ನಡೀತಿರ, ನೀವು ಕೆಮಿಕಲ್ ಗೊಬ್ಬರ ಹಾಕಿದ್ರು ಸಹ ಜೀವಾಣುಗಳ ಕೆಲಸ ಮಾಡಬೇಕು, ಸ್ವಲ್ಪ ನಿಧಾನಕ್ಕೆ ಮಾಡ್ತವೆ, ಸಂಖ್ಯೆ ಕಮ್ಮಿ ಇರೋದ್ರಿಂದ. ಸೂಕ್ಷ್ಮ ಜೀವಿಗಳ ಜಗತ್ತು ಬಹಳ ದೊಡ್ಡದು. ಸೂಕ್ಷ್ಮ ಜೀವಿಗಳಿಲ್ಲದೆ ಜಗತ್ತಿಲ್ಲ. ಮತ್ತು ಅವುಗಳ ಪಾತ್ರನು ಉಲ್ಲೇಖ ಮಾಡ್ತಕ್ಕಂಥದ್ದೇ ಮತ್ತು ಬಹಳ ಪ್ರಮುಖವಾದ ಸಂಗತಿನೇ ಅಲ್ವಾ? ಹೌದು, ಸೂಕ್ಷ್ಮ ಜೀವಿಗಳಿಲ್ಲದೆ ಏನು ಉಳಿಯೋದಿಲ್ಲ. ಹೇಳಿ, ಈಗ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳು ಇರಬೇಕು, ಅದನ್ನು ಕಾಪಾಡಲಿಕ್ಕೆ ಒಂದು ತಾವು ಹೇಳ್ತಾ ಇದ್ರೆ ಹೆಚ್ಚು ಉಳುಮೆ ಮಾಡಬಾರದು, ಅಥವಾ ಉಳುಮೆ ಮಾಡದೇ ಇದ್ರೆ ಇನ್ನೂ ಒಳ್ಳೆಯದು. ಒಳ್ಳೇದು. ಅದಕ್ಕೆ ಪೂರಕವಾಗಿ ಏನು ಕೆಲಸ ಮಾಡಬೇಕು ನಮ್ಮ ಕೃಷಿಕರು? ಒಂದು ಕಳೆಗಳನ್ನ ಕೊಚ್ಚಿ ಅಲ್ಲಿ ಹಾಕೋದು, ಒಂದು ಇನ್ನೇನು ಮಾಡಬೇಕು? ಕಳೆ ಕೊಚ್ಚೋದಕ್ಕಿಂತ ಕಳೆಗಳನ್ನ ಹುಡಿ ಮಾಡಿ ಹಾಕೋದು ಒಳ್ಳೇದು. ಈ ಸೂರ್ಯನ ಬೆಳಕಿಗೆ ಮಾತ್ರ ಈ ಕಳೆಗಳು ಕಾಂಪೀಟ್ ಮಾಡಬಾರದು ಗಿಡಗಳ ಜೊತೆ. ಅಡಿಯಲ್ಲಿ ಕಳೆಗಳು ಇರಬೇಕು, ವೈವಿಧ್ಯ ಕಳೆಗಳು ಇರಬೇಕು, ಅಂತರ ಕಳೆಗಳು ಇರಬೇಕು. ಮತ್ತೆ ಅದಾದಲ್ಲ ಈ ಸಿ ಅಂಶ ಬೇರಿನ ತುದಿ ಕಳಿಸ್ತಾರೆ, ಅದಕ್ಕೆ ಎಕ್ಸ್ಟ್ರೇಷನ್ ಅಂತ ಹೇಳ್ತಾರೆ. ಆಗ ಗಿಡಕ್ಕೆ ಏನು ಬೇಕೋ ಅದಕ್ಕೆ ಸಂಬಂಧಪಟ್ಟ ಎನ್ಝೈಮ್ ಅನ್ನ ಮಿಕ್ಸ್ ಮಾಡಿ ಕಳಿಸ್ತದೆ ಗಿಡ ಬೇರಿನ ತುದಿಗೆ. ಅದಕ್ಕೆ ಸಂಬಂಧಪಟ್ಟ ಬ್ಯಾಕ್ಟೀರಿಯಾಗಳು ಬೆಳೀತವೆ. ಆಗ ಅದನ್ನ ಬೇರೆಯವ್ರು ತಿಂದಾಗ ಸತ್ತಾಗ ಅದಕ್ಕೆ ಸಂಬಂಧಪಟ್ಟ ಆಹಾರ ಗಿಡಕ್ಕೆ ಸಿಗ್ತದೆ. ಈಗ ಜಿಂಕ್ ಬೇಕಾದ್ರೆ ಒಂಥರ ಎನ್ಝೈಮ್ ಮಿಕ್ಸ್ ಮಾಡ್ತದೆ, ಮೆಗ್ನೀಷಿಯಂ ಬೇಕಾದಾಗ ಒಂಥರ ಎನ್ಝೈಮ್ ಮಿಕ್ಸ್ ಮಾಡ್ತದೆ. ಬರೀ ಆಕ್ಚುಲಿ ನಡೆಯುವಂಥದ್ದು ಅಂದ್ರೆ ಕಳೆಗಳು ಅಲ್ದರನ್ನ ಬೇರೆ ಬೇರೆ ಸಸ್ಯಗಳು ಬೇರೆ ಬೇರೆ ಬೆಳೆಗಳು ನಮ್ಮ ಜಮೀನುಗಳಲ್ಲಿದ್ದರೆ ಒಳ್ಳೇದೇ. ಒಳ್ಳೇದು, ಒಳ್ಳೇದು. ಅದ್ ಮತ್ತೆ ರೈತರಿಗೂ ಅನುಕೂಲ ಆಗ್ತದೆ, ಹೌದು, ದನಕರುಗಳಿಗೂ ಪ್ರಯೋಜನ, ಹೌದು, ಇತರೆ ಜೀವಿಗಳಿಗೂ ಉತ್ತಮವೇ. ಆಮೇಲೆ ನಮ್ಮ ತೋಟದ ಪಕ್ಕದ ಒಂದು ತೋಟ ಇದೆ, ನಾನು ಅಲ್ಲಿ ಮಾರ್ಕಾಪತ್ಕ ಹೋಗ್ತಾ ಇದ್ದೆ ಯಾವಾಗ್ಲೂ. ಅಲ್ಲಿ ಸೈಡ್ ಸೈಡ್ ಎಲ್ಲ ಕಳೆ ಎಲ್ಲ ಬೆಳೆದಿತ್ತು. ನಾನು ಯಾವಾಗ್ಲೂ ನೋಡ್ತಿದ್ದೆ ಜೇನುಗಳು, ಕೆಲವು ಸಣ್ಣ ಹುಳುಗಳು, ಸಣ್ಣ ಸಣ್ಣ ಚಿಟ್ಟೆಗಳೆಲ್ಲ ಹಾರಾಡ್ತಾ ಇದ್ದು. ಒಂದು ನಾವು ನೋಡ್ತೀನಿ ಅವ್ರ ಮಿಷಿನ್ ಅಲ್ಲಿ ಪೂರ್ತಿ ಹುಡುಬಿಟ್ಟಿದ್ದಾರೆ. ಒಂದು ನೋಡಿಲ್ಲ, ಒಂದು ಚಿಟ್ಟೆನಿಲ್ಲ, ಏನಿಲ್ಲ, ಅವ್ರು ಪಾಪ ಅವೈಲೇ ಹೋಗ್ಬೇಕು. ಇಲ್ಲ, ಕೆಲವೊಬ್ರು ಹೇಳ್ತಾರೆ ಕಾಲಿಷ್ಟ ಅವರು ಹಿಂಗೆ ಹೇಳುವಾಗ ಕಳೆ ಬೆಳೆಸ್ಕೊಂಡು ನಾವು ಕಾಫಿ ಮಾಡೋಕ್ಕಾಗತ್ತಾ, ಅಲ್ಲಿ ಓಡಾಡೋಕ್ಕಾಗತ್ತಾ, ಕಟಾವು ಮಾಡೋಕ್ಕಾಗತ್ತಾ, ಆಮೇಲೆ ಬೆಳೆ ಬರುತ್ತಾ, ಇನ್ನು ಬೇರೆ ಬೇರೆ ಸಮಸ್ಯೆಗಳಾಗೋದಿಲ್ವಾ, ಹಾವುಗಳು ವಿಷ ಜಂತುಗಳು ಸೇರ್ಕೊಂಡ್ರೇನು ಅಲ್ಲ, ಒಂದು ರೀತಿಯಲ್ಲ ಸತ್ಯ ಆದ್ರೂ ಇದಕ್ಕೇನು ಹೇಳ್ತೀರಿ? ನೋಡಿ, ಈ ಕಳೆಗಳ ಆಯಸ್ಸು 3 ತಿಂಗಳು. ನಾವು ಕಳೆ ತೆಗೆಯೋದಿಲ್ಲ, ನೀವು ಕಾಫಿ ಹಾರ್ವೆಸ್ಟಿಂಗ್ ಟೈಮಲ್ಲಿ ಬನ್ನಿ. ನಮ್ಮ ತೋಟಕ್ಕೂ ಪಕ್ಕ ತೋಟದ ಮಣ್ಣಿಗೆ ಏನು ಹೆಚ್ಚು ವ್ಯತ್ಯಾಸ ಇರೋದಿಲ್ಲ. ಅವರು ಕ್ಲೀನ್ ಆಗಿ ಕಾಟ್ಸರಿ ಮುಸರಿ ಕಳೆ ಹೊಡೆದ್ಬಿಟ್ಟು ರಾಶಿ ಹಾಕಿಲ್ಲ ಇಟ್ಟಿರ್ತಾರೆ, ಆಮೇಲೆ ತಲೆಗಿರಿಗೆ ಬಿದ್ದಿರ್ತದೆ. ಕಾಫಿ ಟೈಮಲ್ಲಿ ಕೆಳಗೆ ಹುಲ್ಲೆಲ್ಲ ಇರ್ತದೆ, ನಾವು ತಾಟ ಹಾಕ್ಬಿಟ್ಟು ಕಾಫಿ ಬಿದ್ದೇವೆ. ನಾವು ಹುಲ್ಲು ತೆಗಿಲಿಕ್ಕೆ ಹೋಗೋದಿಲ್ಲ, ಒಂಥರ ಸಾಫ್ಟ್ ಹುಲ್ಲು ಬೆಳೀತಾ ಇದೆ. ಮತ್ತೆ ಹಾವುಗಳು ಸೇರ್ಕೊಂಡ್ರೆ ಈಗ ನಮ್ಮ ಕಡೆ ನವಿಲುಗಳು ಬಂದು ಸೇರ್ಕೊಂಡ್ಬಿಟ್ಟಿದ್ದಾವೆ, ಹಾವುಗಳು ಕಂಟ್ರೋಲ್ ಆಗ್ತವೆ. ಒಂದು ಒಂದಕ್ಕೊಂದು ಲಿಂಕ್ ಇರ್ತದೆ. ಒಂದು ಕೋಲ್ಡ್ ಕಳಿಸ್ಬಿಟ್ರೆ ಜೀವರಾಶಿಯಲ್ಲಿ ಅನಾಹುತ ಬಹಳ ದೊಡ್ಡದು, ಬಹಳ ದೊಡ್ಡದು. ಮಣ್ಣಿನ ಫಲವತ್ತತೆ ಚೆನ್ನಾಗಿರ್ಬೇಕಾದ್ರೆ ಸೂಕ್ಷ್ಮ ಜೀವಿಗಳು ಇರಲೇಬೇಕು. ಹೌದು, ಅದಕ್ಕೆ ತಗಣಿ ಗೊಬ್ಬರ ಹಾಕ್ಬೇಕು, ಎರೆಹುಳು ಗೊಬ್ಬರವನ್ನು ಕೊಡಬೇಕು, ಬೇವಿನ ಹಿಂಡಿ ಕೊಡಬೇಕು, ಅಥವಾ ಕೋಳಿ ಗೊಬ್ಬರ ಕೊಡಬೇಕು, ಇನ್ನೂ ಬೇರೆ ಬೇರೆದು ಕೊಡಬೇಕು ಅಂತ ಅನ್ಕೊಂಡು ಎಷ್ಟೋ ಜನ ಹಾಕ್ತಾರೆ. ಹೌದು, ನೀವೇನ್ ಮಾಡ್ತಿದ್ರಿ? ಹಾಕ್ಬೋದೇನ? ನನ್ನ ಅನಿಸಿಕೆ ಬಗ್ಗೆ ಅದೇನು ಬೇಡ, ಬರೀ ವೇಸ್ಟ್ ಕಂಪೋಸರ್ ಆಗ್ತಾ ಇದ್ವಿ. ಮತ್ತೆ ವೇಸ್ಟ್ ಕಂಪೋಸರ್ಗಳಿಗೆ ಈ ಒಂದ್ಸರಿ ಕುರಿ ಗೊಬ್ಬರ, ಒಂದ್ಸರಿ ದನದ ಗೊಬ್ಬರ ಹಾಕ್ಬಿಟ್ಟು ಒಂದು 21 ಇಟ್ಬಿಟ್ಟು ಅದನ್ನ ಮತ್ತೆ ಪ್ರತಿ ತಿಂಗಳು ಕೊಡ್ಲಿಕ್ಕೆ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ. ನೀವು 2-3 ಟನ್ ಕುರಿ ಗೊಬ್ಬರ ಮಣ್ಣಿಗೆ ಹಾಕೋದಕ್ಕೂ ಬರೀ 20 ಕೆಜಿ ಕುರಿ ಗೊಬ್ಬರ ವೇಸ್ಟ್ ಕಂಪೋಸರ್ ಅಲ್ಲಿ ರೆಡಿ ಆಗಿದ್ಮೇಲೆ, ಒಂದು ವಾರ ಆದ್ಮೇಲೆ ಹಾಕಿ ಕೊಟ್ರೆ 2-3 ಟನ್ಗೆ ಈ 20 ಕೆಜಿ ಕುರಿ ಗೊಬ್ಬರ ಸಮ. ಯಾಕಂದ್ರೆ ವೇಸ್ಟ್ ಕಂಪ್ಯೂಟರ್ ಎಲ್ಲಾ ಅಂಶಗಳನ್ನು ಬಿಡುಗಡೆ ಮಾಡಿರ್ತದೆ, ಸೊ ವೇಸ್ಟೇಜ್ ಬರೋದಿಲ್ಲ. ಹೌದು, ಈಗಿನ ಕಾಲದಲ್ಲಿ ಟನ್ ಗಟ್ಟಲೆ ಗೊಬ್ಬರ ಹಾಕ್ಲಿಕ್ಕೆ ಆಗೋದಿಲ್ಲ, ಅದು ಬೇಡ, ಬರೀ ವೇಸ್ಟ್ ಕಂಪೋಸ್ ಕೊಟ್ಟರೆ ಸಾಕು. ಹೆಂಗೆ ಈ ಭೂಮಿ ತೈಗೆ ಈ ಭೂಮಿ ಮೇಲಿರೋ ಪ್ರತಿ ಒಂದು ಗಿಡ ಮರಗಳನ್ನ ಸಾಕಷ್ಟು ಪೂರ್ಣ ತಾಕತ್ತಿದೆ. ಯಾವ್ದು ಗಿಡ ಮರಗಳಿಗೆ ಎಲ್ಲ ಮಣ್ಣಲ್ಲಿದೆ. ನಾವು ಈ ಸೂಕ್ಷ್ಮ ಅಣುಜೀವಿಗಳನ್ನ ಅಗದು ಉತ್ತು ಕೆಮಿಕಲ್ ಮೇಲೆ ಹಾಕಿ ಸ್ಪ್ರೇ ಮಾಡಿ ವಿಡಿ ಸೈಡ್ ಹೊಡೆದು ಹಾಳು ಮಾಡಿದೀವಿ ಅಷ್ಟೇ. ಈ ಕಾಡಿಗೆ ಯಾರು ಏನ್ ಮಾಡ್ತಾರೆ? ಡಿಕಂಪೋಸರ್ ಅಂತಂದ್ರೆ ಭೂಮಿಗೆ ಅಥವಾ ಅವ್ರ ತೋಟಕ್ಕೆ ಹೇಗೆ ಕೊಡಬೇಕು, ಅಥವಾ ಗದ್ದೆಗೆ ಅಥವಾ ಬೇರೆ ಬೆಳೆಗಳಿಗೆ ಬಳಸುವಾಗ ಹೇಗೆ? ಗದ್ದೆಗೆ ಮಡಬಾಳ ಕೊಟ್ಟರೆ ಸಾಕು, ಹರಿಯ ನೀರಿನ ಜೊತೆ ಕೊಟ್ಟರೆ ಸಾಕು. ಇದು ಸ್ಪ್ರಿಂಕ್ಲರ್ ಜೊತೆ ಸಸಿ ಕೊಡಬಹುದು, ಡ್ರಿಪ್ ಅಲ್ಲಿ ಕೊಡಬಹುದು, ಅಥವಾ ನಮಗೆ ಅನಿಸಿದ್ದು ಈ ಪವರ್ ಸ್ಪ್ರೇಯರ್ ಇದೆ ಮೂಗ್ ಪಿಸ್ಟ್ ಒಂದು, ಅದನ್ನ ಸ್ಟಾರ್ಟ್ ಮಾಡಿ ಎರಡು ಎರಡು ಹೋಸ್ ಹಾಕೊಳ್ತೀವಿ, ಲ್ಯಾಂಡ್ ಸುಟ್ಟ ಜೆಟ್ ಬಿಚ್ಚಿಬಿಡ್ತೀವಿ. ಏನು ಸಕ್ ಮಾಡ್ತದೆ, ಪೂರ್ತಿ ಪ್ರೆಷರ್ ಇರೋದಿಲ್ಲ, ಎಲ್ಲ ಲಿಕ್ವಿಡ್ ಅಲ್ಲಿ ಹೋಗಿ ರಿಲೀಫ್ ವಾಲ್ವ್ ಕ್ಲೋಸ್ ಮಾಡಿಬಿಡ್ಬೇಕು ವಾಪಸ್ ಬರೋದಾದ್ರೆ. ಒಂದು ಡ್ಯಾಮು ಹೊಡಿಬೋದು, ಮೂರು ಜನ ಸೇರಿದ್ರೆ 4 ಎಕರೆ ಆರಾಮಾಗಿ ಮಂಡಿ ಕೊಡ್ಬೋದು. ಕಾರಣ ಅಡಕ್ಕೂ ಬಲಕ್ಕೂ ಆಡಿಸ್ಬಿಟ್ಟು ಕೊಡೋದು, ಅದು ಅದು ಸುಲಭ ಅನಿಸ್ತದೆ. 4 ಸರಿ ಕೊಡೋದ್ರೆ 4,000, 5 ಸರಿ ಕೊಡೋದ್ರೆ 5,000 ಲೆಕ್ಕ ಹಾಕಿದ್ದು ಸ್ಪ್ರೇಯರ್ ಮುಖಾಂತರ ಕೊಡೋದಕ್ಕೆ. ಇನ್ನು ಡ್ರಿಪ್ ಅಲ್ಲಿ ಕೊಡೋರಿಗೆ ಏನ್ಗೆ ಮಾಡೋ ಟೈಮಲ್ಲಿ ಸ್ಪ್ರಿಂಕ್ಲರ್ ಜೊತೆ ಸೇರಿಸಿ ಕೊಡೋಕೆ ಮಾಮೂಲಿ ಕೆಲಸ ಜೊತೆ ಇದು ಎಕ್ಸ್ಟ್ರಾ ಅಷ್ಟೇ, ಅದು ಇನ್ನೂ ಖರ್ಚು ಕಮ್ಮಿ ಬೀಳ್ತದೆ. ಮೇಲಿಂದ ಗದ್ದೆಗೆ ಹೋಯ್ತಾ ಇದ್ರೆ ಕೆಳಗೆ ಗದ್ದೆಗೆ ಹೋಯ್ತಾ ಇರ್ತದೆ. ವೇಸ್ಟಿಂಗ್ ಕಾಂಪೌಂಡ್ ಇತ್ತೀಚೆಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ, ಮತ್ತೆ ಹೇಗೆ ಮಾಡ್ಕೊಳ್ಳೋದು, ಎಲ್ಲಿಂದ ತರೋದು, ಕಾಲಿಸ್ಟ್ ಅವ್ರು ಏನಾದರೂ ಕೊಡ್ತಾರ ಅಂತ ಅನ್ಕೊಂಡು ನಮ್ಮ ಕೇಳುಗರಿಗೆ ಕುತೂಹಲ ಇರುತ್ತೆ, ಆಸಕ್ತಿ ಇರುತ್ತೆ. ನಮ್ಮ ಮನೇಲಿ ಕ್ಯಾನ್ ಇಟ್ಕೊಂಡು ಬಂದವ್ರು ನಾವು ಕೊಟ್ಟಿದ್ದೀನಿ, ಈಗಲೂ ಕೊಡ್ತೀನಿ, ನಾಳೆನೂ ಕೊಡ್ತೀನಿ. ನಿಮ್ಮಲ್ಲಿ ಮದರ್ ಕಲ್ಚರ್ನ ಇಟ್ಕೊಂಡು ಅದನ್ನ ನಿರಂತರವಾಗಿ ಉತ್ಪಾದನೆ ಮಾಡಿ ಬಯೋ ಡಿಕಾಂಪೋಸರ್ ಅನ್ನ ಬೇರೆಯವರಿಗೆ ಕೊಡ್ತೀರಿ, ನೀವು ಉಪಯೋಗಿಸ್ಕೊಳ್ತೀರ ಅಲ್ವಾ? ಅಲ್ಲ, ನಾವು ಮಾಡಿರ್ತೀವಲ್ಲ ಡ್ರಮ್ ಅಲ್ಲಿ, ನಾವು ಅದನ್ನೇ ಒಂದು 5 ಲೀಟರ್ ತಗೊಂಡೋದ್ರೆ ಅಷ್ಟೇ ಅಷ್ಟೇ, ಸೂಕ್ಷ್ಮ ಜೀವಿ ಬೆಳೀತಾ ಇರುತ್ತೆ, ಬೆಳೆದ ಹೆಪ್ಪಾಕಿದಂಗೆ ಹೆಪ್ಪಾಕದ ಈ ಮೊಸರು ಎಷ್ಟು ವರ್ಷದಿಂದ ಮಾಡ್ತಾ ಇಲ್ಲ ನಾವು, ಅದನ್ನ ಮತ್ತೆ ಮಾರುಕಟ್ಟೆಯಿಂದ ತರ್ಬೇಕಂತೇನಿಲ್ಲ, ಮತ್ತೆ ಸ್ವಲ್ಪ ಡೈಲ್ಯೂಟ್ ಆಗ್ಬಹುದು, ಒಂದ್ ವರ್ಷ 2 ವರ್ಷಕ್ಕೆ ಒಂದ್ ಸ್ವಲ್ಪ, ಅದೊಂದು 200 ರೂಪಾಯಿ ಬಾಟ್ಲು, ಅದು ದೊಡ್ಡ ವಿಶೇಷ ಅಲ್ಲ, ಅದ್ ನೆಗ್ಲಿಜಿಬಲ್ ಅದು. ಸರಿನೇ, ಒಂದ್ ಬಾಟ್ಲ ಅಲ್ಲಿ 1,000 ಎಕರೆ ವ್ಯವಸಾಯ ಮಾಡಬಹುದು. ಈಗ 3-4 ವರ್ಷಗಳಿಂದ ನೀವು ರಾಸಾಯನಿಕಗಳನ್ನ ಪೂರ್ಣ ನಿಲ್ಲಿಸಿದ್ರೆ, ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ತಾ ವಿಷಯಗಳನ್ನು ಹೊಡಿತಾ ಇಲ್ಲ, ಹೇಗಿದೆ ಬೆಳೆ ಬೆಳವಣಿಗೆ? ಕಾಫಿ ಮುಂಚೆ ಆಗಿದೆಲ್ಲ ಅದೇ ತರ ಇದೆ, ಇಳುವರಿ ಏನು ಕಡಿಮೆ ಆಗಿಲ್ಲ, ಕಡಿಮೆ ಅಥವಾ ಇನ್ನು ಸುಧಾರಣೆ ಆಗಿದೆ ಅಂತ ಅನ್ಸುತ್ತೆ ನಮ್ಗೆ? ತುಂಬಾ ಅಂಶಗಳ ಮೇಲೆ ಹೊಂದ್ಕೊಂಡಿರ್ತದೆ ಅದು. ಒಂದ್ ವರ್ಷ ಸರಿ ಮಳೆ ಬರೋದಿಲ್ಲ, ಒಂದ್ ಸರಿ ಮಳೆ ಜಾಸ್ತಿ ಬರುತ್ತದೆ, ಏನೇನೋ ಕಾರಣ ಇರ್ತದೆ. ಎಲ್ಲಾ ಪರ್ಫೆಕ್ಟ್ ಇದ್ರೆ ನಾವು ಇಷ್ಟಿಷ್ಟು ಪರ್ಸೆಂಟ್ ಜಾಸ್ತಿ ಅಂತ ಹೇಳ್ಬೋದು, ಬೇರೆ ಬೇರೆ ಬೇರೆ ಕಾರಣಕ್ಕಾಗಿ ನಮ್ಗೆ ಇಳುವರಿ ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ. ಮತ್ತೆ 3 ವರ್ಷದಲ್ಲಿ ಲಾಕ್ಡೌನ್ ಇತ್ತು, ಬೆಲ್ಲ ಸಿಗ್ತಿರ್ಲಿಲ್ಲ, ಜನ ಸಿಗ್ತಿರ್ಲಿಲ್ಲ, ನಾವು ಒಂದೇ ಸರಿ ಕೊಟ್ಟಿದ್ದು ಕೆಮಿಕಲ್ ಗೊಬ್ಬರ ಮಾತ್ರ ಹಾಕ್ಲಿಲ್ಲ. ಧೈರ್ಯ ಇತ್ತು. ಹೇಗಿದೆ ಖರ್ಚು ವೆಚ್ಚ ಮತ್ತೆ ನಿಮಗೆ ಸಿಗುವ ಲಾಭ ಆದಾಯ? ಅರಬಿಕಾ ತುಂಬಾ ಸಿಸ್ಟಮ್ ಬರೋ ಪ್ರಾಬ್ಲಮ್, ಎಲ್ಲ ಕಿತ್ತು ಕಿತ್ತು ಈಗ ಹೊಸದಾಗಿ ನಾಡ್ತಾ ಇದ್ದೀವಿ, ಸೊ ಅದನ್ನ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಕಣ್ಣಿಗೆ ನೋಡುವಾಗ ಈ ಕೆಮಿಕಲ್ ಮೇನೇ ಹಾಕಿದ್ದಕ್ಕಿಂತ ಗಿಡ ಚೆನ್ನಾಗಿದೆ, ಮತ್ತು ತುಂಬಾ ಎರೆಹುಳುಗಳು ಬೆಳೆದಿದೆ. 1 ಇಂಚ್ 2 ಇಂಚ್ ತನಕ ಎರೆಹುಳು ಮಣ್ಣ ಆಗ್ತದೆ, ನಾವು ಪುನಃ ಎರೆ ಗೊಬ್ಬರ ತಯಾರಿಸೋದು ಯಾವ ತಲೆ ಬಿಸಿನೂ ಬೇಡ, ತುಂಬಾ ಬೆಳೆದಿದೆ. ರಾಸಾಯನಿಕ ಗೊಬ್ಬರ ವರ್ಷಕ್ಕೆ ಎಷ್ಟು ತೊಂಬರ್ತಾ ಇದ್ರಿ? 80-85 ಎಕರೆಗೆ ನನಗೆ ಆಗ ಒಂದು 7-8 ಲಕ್ಷ ತರ್ತಾ ಇದ್ದು, ಈಗ ಒಂದು 10 ಲಕ್ಷ ಆಗ್ತಿತ್ತೇನೋ. ಒಂದೊಂದು ಪೈಸಾ ಲೇಬರ್ ಕಡಿಮೆ ಆಗ್ತದೆ, ಹಲವಾರು ಕಾರ್ಬನ್ ಕಂಟ್ರೋಲ್ ಬರ್ತವೆ. ಈ ಪಾರ್ಥಾನ ಹುಟ್ಟೋದೇ ಇಲ್ಲ ಬೀಜ ಹಾಕಿದ್ರು. ಮತ್ತೆ ಸ್ಪ್ಯಾನಿಷ್ ನೀರ್ಲಿ ನಾವು ಊಬ್ಲು ಅಂತ ಹೇಳ್ತೀವಿ ಮೈಗೆಲ್ಲ, ಆ ಮುಳ್ಳಿಂದ ಅದನ್ನು ಕಡಿಮೆ ಆಗಿದೆ ನಮ್ಮಲ್ಲಿ, ಒಂಥರ ಸಾಫ್ಟ್ ಕಳೆಗಳೇ ಜಾಸ್ತಿ ಬೆಳೀತಾ ಇದೆ. ಏನೆಲ್ಲ ಪರಿಣಾಮಗಳು ಈ ಪರಿಸರ ಪ್ರಿಯ ಕೃಷಿಯಲ್ಲಿ ಇದಾವೆ, ಗಮನಿಸಬೇಕು, ಅನುಭವಿಸಬೇಕು. ಹೌದು, ಹಣದ ಆಸೆಯಲ್ಲಿ ಇವತ್ತೆಷ್ಟೋ ಜನ ರಾಸಾಯನಿಕ ಗೊಬ್ಬರಗಳನ್ನ ವಿಷಗಳನ್ನ ಕೊಟ್ಟು ತತ್ತರಿಸಿ ಹೋಗಿದ್ದಾರೆ. ದುಡ್ಡು ಬಂತು ಬಂತು ಅಂತ ಅನ್ನುವಾಗ್ಲೇ ಕಳ್ಕೊಂಡಿರೋರೇ ಹೆಚ್ಚು. ಹೌದು ಅಲ್ವಾ? ಈ ವರ್ಷ ಒಳ್ಳೆ ಕಾಫಿಗೆ ಅರಬಿಕಾ ಕಾಫಿಗೆ ತುಂಬಾ ರೇಟ್ ಇದೆ, ಈಗೆಲ್ಲ ಮುಂಚೆ ಹೊಡಿತಾರಂತ ಸಿಲಿಂಡರ್ ನಾಶಕ ಬೇಡ, ದೊಡ್ಡ ದೊಡ್ಡ ಸಿಲಿಂಡರ್ ನಾಶಕ ಹೊಡಿತಾ ಇದ್ದಾರೆ. ದುಡ್ಡು ಅಲ್ಲ, ಅವ್ರಿಗೆ ಗೊತ್ತಾಗಿಲ್ಲ. ನಮ್ಮ ಶ್ರೋತೃಗಳು ಎಷ್ಟೋ ಸಾರಿ ಮಾತಾಡುತ್ತಿದೆ, ನಾವು ಈ ಪರಿಸರ ಪ್ರಿಯ ತತ್ವದಲ್ಲಿ ಜೈವಿಕ ಪದ್ಧತಿಯಲ್ಲಿ ಸಾವಯವ ಕೃಷಿಯಲ್ಲಿ ಉತ್ಪನ್ನವನ್ನು ಬೆಳೆದ್ರೆ ಮಾರುಕಟ್ಟೆ ಪ್ರಶ್ನೆ ಏನು, ಅಥವಾ ಹೆಚ್ಚಿಗೆ ಕೊಡ್ತಾರ ಅನ್ನೋ ಒಂದು ಆಸೆಯನ್ನ ನಿರೀಕ್ಷೆಯಲ್ಲಿ ಇಟ್ಕೊಂಡೇ ಕೆಲಸ ಮಾಡ್ತಿರ್ತಾರೆ. ಹೌದು, ಹೆಚ್ಚು ಬೆಲೆ ಸಿಗಬೇಕನ್ನೋ ಒಂದು ಆಸೆ ಎಲ್ಲರಿಗಿದ್ದೇ ಇರುತ್ತೆ. ಆಸೆ ಇದ್ದಾಗ ಆಸೆ ಸಿಕ್ಕಿದ್ರೆ ಸಾಲೋದಿಲ್ಲ, ಖರ್ಚು ಕಮ್ಮಿ ಇದೆ, ತಲೆನೋವು ಕಮ್ಮಿ ಇದೆ, ಕೆಲಸ ಕಮ್ಮಿ ಇದೆ, ಬಟ್ ಕರಾರು ಸಿಕ್ಕಿದ್ರೆ ಐ ಆಮ್ ಹ್ಯಾಪಿ. ಅಂದ್ರೆ ಅದನ್ನ ಹೆಚ್ಚು ರೇಟ್ ಕೊಡೋರು ಜನ ಇದ್ದಾರೆ, ಹುಡುಕೊಂಡಿದ್ದೀರಿ? ನಮ್ಗಿದ್ದಾರೆ, ನಮ್ಗಿದ್ದಾರೆ. ಈಗ ಸಾಧಾರಣ ಕಾಫಿಗಿಂತ 10-20% ಹೆಚ್ಚಿಗೆ ಬೆಲೆ ಸಿಕ್ಕಿದೆ ನಿಮಗೆ? 20% ಜಾಸ್ತಿ ಕೊಡ್ತಾರೆ. ಅದು ಹೊರಗಡೆ ದೇಶದವರ? ಹಾ, ಜರ್ಮನಿ ಅವರು, ಜಾರ್ಜ್ ಬೆನ್ರಾಫ್ ಅಂತೇಳಿ. ಕೊರೋನಾ ಸಲ ಬಂದಿಲ್ಲ, ಅದಕ್ಕೆ ಮುಂಚೆ ಬರೋರು ಅವರು, ವರ್ಷ ವರ್ಷ ಬಂದು ವಿಸಿಟ್ ಮಾಡ್ತಿದ್ರು. ಅದು ಆ ಸರ್ಟಿಫಿಕೇಟ್ ನಂಬಲ್ಲ ಅವರು, ಯಾವ ಸರ್ಟಿಫಿಕೇಟ್ ನಂಬದಿಲ್ಲ ಅವರು. ಈ ಕೊರೋನಾ ಬಂತಲ್ಲ, ಎರಡು ವರ್ಷ ಏನ್ ಮಾಡಿದ್ರಿ ಮಾರುಕಟ್ಟೆ? ಹಾಗೆ ಇಲ್ಲಿ ಕೊಟ್ಟು ಕಳೆದ ವರ್ಷ ಅವ್ರು ಸ್ವಲ್ಪ ಕಾಪಿ ಕೊಟ್ಟಿದ್ದು, ಈ ವರ್ಷ ನಿಮ್ದು ಪೂರ್ತಿ ಕಾಪಿ ನಮ್ಗೆ ಬೇಕು ಅಂತ ಹೇಳಿದ್ದಾರೆ. ಅದ್ರ ಹಿಂದೆ ನಾವು ಲೋಕಲ್ ಮಾರ್ಕೆಟ್ ಎಲ್ಲ ಕೊಡ್ತಿದ್ದು. ಒಟ್ಟಾರೆ ನೋಡೋದಾದ್ರೆ ಸೂಕ್ಷ್ಮ ಜೀವಿಗಳ ಪ್ರಮಾಣವನ್ನ ಸರಿಯಾಗಿ ಕಾಪಾಡಿಕೊಂಡು, ಸೂಕ್ಷ್ಮ ಜೀವಿಗಳು ಹೇರಳವಾಗಿರೋ ರೀತಿಯಲ್ಲಿ ನಾವು ಗಮನಿಸಿಕೊಂಡು ಕೆಲಸ ಮಾಡ್ತಾ ಹೋದ್ರೆ ರೈತನಿಗೆ ದೊಡ್ಡ ಬಲ. ಹೌದೌದು, ಸೂಕ್ಷ್ಮ ಜೀವಿಗಳು ಬೆಳೀಲಿಕ್ಕೆ ಪೂರಕವಾದ ಒಂದು ವಾತಾವರಣ ನಾವು ಕ್ರಿಯೇಟ್ ಮಾಡಬೇಕು. ತರ್ಗ ಮುಚ್ಕೊಂಡಿರ್ಬೇಕು ಅಥವಾ ಕಳೆ ಮುಚ್ಕೊಂಡಿರ್ಬೇಕು, ಬಿಸಿಲು ಬೀಳಬಾರ್ದು, ಮತ್ತೆ ನೀರು ವಾಟರ್ ಲಾಗಿಂಗ್ ಇರಬಾರ್ದು, ಜಮೀನು ಖಾಲಿ ಖಾಲಿ ಕಾಣಬಾರ್ದು, ಕಳೆಗಿಳೆ ಬೆಳ್ಕೊಂಡಿರ್ಬೇಕು. ಹೌದು, ಕಳೆನ ಕ್ಲೀನ್ ಆಗಿ ತೆಗೆಯೋ ತಪ್ಪು, ನಾವೆಲ್ಲ ಉಡಿ ಮಾಡಿ ಬಿಟ್ಬಿಡ್ತೀವಿ ಹಾಗೆ, ಅದು ಅದು ಆಸೆ ಮುಗಿದ್ಮೇಲೆ ಅದೆಲ್ಲ ಒಣಗಿ ಅಲ್ಲಿ ಗುಂಬ ಆಗ್ಬಿಡ್ತದೆ. ಬಹಳ ಸರಳ. ಅಕ್ಕ ಹುಲ್ಲೆಲ್ಲ ಅಲ್ಲಿ ಕೊಂಬಾಗುವಾಗ ಅಲ್ಲಿ ನಮ್ಗೆ ಪುನಃ ಶಿಲೀಂಧ್ರಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಶಿಲೀಂಧ್ರಗಳು ಜಾಸ್ತಿ ಆದಷ್ಟು ಕಳೆ ಹುಟ್ಟೋದು ಕಡಿಮೆ ಆಯ್ತದೆ. ನಮ್ಮ ಮನೆ ಪಕ್ಕದಲ್ಲಿ ಕಾಡಿದೆ, ನಾವೊಂದು ಮಧ್ಯದಲ್ಲಿ ರೋಗ ನಡ್ಕೊಂಡು ಹೋಗ್ತಿದ್ವಿ, ಈ ಕಡೆ ನೋಡ್ತೀನಿ ತುಂಬಾ ಕಳೆ ಇದೆ ಅಂತ, ಊಬ್ಲು ಅಂತೀವಿ, ಸ್ಪ್ಯಾನಿಶ್ ನೀಡಲ್ ಅಂತೀವಿ. ಪಕ್ಕದಲ್ಲಿ ಫಾರೆಸ್ಟ್ ಒಳಗಡೆ ಅದಿಲ್ಲ, ಅದು ಗಾಳಿಗೆ ಅಕ್ಕಿ ಪ್ರಾಣಿಗಳಿಂದ ಹೋಗಿ ಹೋಗ್ಬೇಕಲ್ಲ, ಅದು ಅದು ಬಿಟ್ಟಿಲ್ಲ ಅಲ್ಲಿ. ಯಾಕಂದ್ರೆ ಆ ಫಾರೆಸ್ಟ್ ಅಲ್ಲಿ ಶಿಲೀಂಧ್ರಗಳ ಸಂಖ್ಯೆ ಜಾಸ್ತಿ ಇದೆ. ಇಲ್ಲಿ ನಾವು ಅಗೀತೀವಿ, ಶಿಲೀಂಧ್ರಗಳ ಸಂಖ್ಯೆ ಕಮ್ಮಿ ಆಗ್ತದೆ ತೋಟದಲ್ಲಿ. ಬೆಳೆಯುವ ಕಳೆಗಳು ಸಹ ಮಣ್ಣಿನಲ್ಲಿರುವ ಸತ್ವ, ಸೂಕ್ಷ್ಮ ಜೀವಿಗಳ ಪ್ರಮಾಣ ಇದನ್ನೆಲ್ಲ ಗಮನಿಸಿಕೊಂಡೇ ಅಭಿವೃದ್ಧಿ ಆಗ್ತಿರ್ತಾವಲ್ಲ? ಅಭಿವೃದ್ಧಿ ಆಗ್ತಿತ್ತು. ಮತ್ತೆ ಅದರಲ್ಲಿ ಇನ್ನೊಂದು, ಈ ಕೀಟಗಳು ವೀಕ್ ಗಿಡಗಳನ್ನ ಸಾಯಿಸ್ಲಿಕ್ಕಾಗಿ ಈ ಪ್ರಕೃತಿ ಸೃಷ್ಟಿ ಮಾಡಿರುವಂತದ್ದು. ಯಾಕಂದ್ರೆ ವೀಕ್ ಗಿಡಗಳಿಂದ ಬರುವಂತ ಬೀಜಗಳು ವೀಕೆ, ಅದರಿಂದ ಹುಟ್ಟೋ ಗಿಡಗಳು ವೀಕೆ, ಅದು ನೇಚರ್ಗೆ ಬೇಕಿಲ್ಲ. ಈ ಕೀಟಗಳಿಗೆ ಆಹಾರ ಬೇಕಲ್ಲ, ಕೀಟಗಳು ಬೇಕು. ಕಾಫಿ ಗಿಡದ ಅಡಿಲಿರುವಂತ ಕಿಗಳೆಲ್ಲ ವೀಕ್ ಆಗಿರ್ತದೆ, ಅದರಲ್ಲಿ ಬ್ರಿಕ್ಸ್ ರೀಡಿಂಗ್ಸ್ ಕಡಿಮೆ ಇರ್ತದೆ. ಬ್ರಿಕ್ಸ್ ರೀಡಿಂಗ್ಸ್ ಕಮ್ಮಿ ಇದ್ರೆ ಮಾತ್ರ ಕೀಟಗಳಿಗೆ ತಿನ್ಲಿಕ್ಕೆ ಆಗೋದು. ಈ ಕಾಫಿಲೆಲ್ಲ ಬ್ರಿಕ್ಸ್ ರೀಡಿಂಗ್ 12 ಜಾಸ್ತಿ ಆದರೆ ಅದನ್ನು ತಿಂದರೆ ಈ ಕೀಟಗಳು ಸತ್ತು ಹೋಗ್ತವೆ, ಯಾಕೆಂದ್ರೆ ಅದಕ್ಕೆ ಜೀರ್ಣ ಮಾಡ್ಕೊಳ್ಳುವಂತ ಶಕ್ತಿ ಇಲ್ಲ. ಬ್ರಿಕ್ಸ್ ರೀಡಿಂಗ್ ಜಾಸ್ತಿ ಇದ್ದಿದ್ದು ಯಾವುದನ್ನು ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇಲ್ಲ, ತಿಂದರೂ ಸತ್ತು ಹೋಗ್ತವೆ. ವೀಕ್ ಗಿಡಗಳನ್ನ, ಈ ಕಳೆಗಳಿದ್ದಾಗ ಈ ಜೇನು ನೊಣಗಳು, ಈ ಸಣ್ಣ ಸಣ್ಣ ನೊಣಗಳು, ಸಣ್ಣ ಸಣ್ಣ ಚಿಟ್ಟೆಗಳು ಹಾರಾಡ್ತಾ ಇರಬೇಕು. ಎಲ್ಲ ಒಂದು ಅದರಿಂದ ಬರೋ ವೇಸ್ಟು ಎಲ್ಲ ಒಂದಕ್ಕೊಂದು ಪೂರ್ವಪೂರ್ವಕವಾಗಿರ್ತದೆ. ಚೆನ್ನಾಗಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ ಕಾಲಿಷ್ಠ ಅವರೇ. ಸೂಕ್ಷ್ಮ ಜೀವಿಗಳು ಮಣ್ಣಿನಲ್ಲಿ ಇರಲೇಬೇಕು ಅನ್ಕೊಂಡು ಪ್ರತಿಪಾದನೆ ಮಾಡ್ತಾ ಇದ್ರೆ ಇದು ಸತ್ಯವಾದ ಸಂಗತಿನೇ. ಸೂಕ್ಷ್ಮ ಜೀವಿಗಳ ಸಂಖ್ಯೆ ಕಡಿಮೆ ಆದಷ್ಟು ರೈತನಿಗೆ ಸಮಸ್ಯೆನೆ ಹೊಡತಾನೆ. ಹಾಗಾಗಿ ಮಣ್ಣಿನ ಫಲವತ್ತತೆ ಚೆನ್ನಾಗಿರೋ ನಿಟ್ಟಿನಲ್ಲಿ ಗಮನ ಹರಿಸಲಿ, ಸೂಕ್ಷ್ಮ ಜೀವಿಗಳು ಹೆಚ್ಚೆಚ್ಚಾಗೋ ರೀತಿಯಲ್ಲಿ ಕೆಲಸ ಮಾಡಲಿ ಅನ್ಕೊಂಡು ನಾವು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತೀವಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ತಮಗೂ ಸರ್. ಕೇಳುಗರೆ, ಸೋಮವಾರಪೇಟೆ ತಾಲೂಕು ಅಬ್ಬೂರ್ಕಟ್ಟೆಯ ಕಾಲಿಷ್ಠ ಡಿ ಸಿಲ್ವಾ ಅವರು ಕೃಷಿಯಲ್ಲಿ ಸೂಕ್ಷ್ಮ ಜೀವಿಗಳು ಯಾಕಿರಬೇಕು, ಅವುಗಳನ್ನು ಕಾಪಾಡುವ ಬಗೆ ಏನು, ಆ ನಿಟ್ಟಿನಲ್ಲಿ ಅವರು ಸಾಗಿರುವ ಮಾರ್ಗಗಳನ್ನು ಇವತ್ತು ಪರಿಚಯಿಸಿದರು. ಗಮನಿಸಿಕೊಳ್ಳಿ, ಅವರ ಸಂಖ್ಯೆಯನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. 8197-77-0-0-1956-1956. ಮಾತಾಡ್ತಾರೆ ನಿಮ್ಮ ಜೊತೆಗೆ? ನಾವು ಹಿಂದೆ ಕೊಟ್ಟಿದ್ದು ನಂಬರ್ ಈಗ ಅದು ಅದು ಯೂಸ್ ಮಾಡ್ತಾ ಇಲ್ಲ. ಬಹುಶಃ ನನಗೆ ಸುಮಾರದಿಂದ ಹೆಚ್ಚು ಕಮ್ಮಿ ಫೋನ್ಗಳು ಬರ್ತಾ ಇರ್ತವೆ. ಆ ಹಿಂದಿನ ಪ್ರೋಗ್ರಾಮ್ ನೋಡಿದವರು ಬೇಕಿದ್ರೆ ಪುನಃ ಈ ನಂಬರ್ಗೆ ದಯವಿಟ್ಟು ಫೋನ್ ಮಾಡಿ. ತಮಗೆ ನಮಸ್ಕಾರ ಕಾಲಿಷ್ಠ ಅವರೇ, ಧನ್ಯವಾದಗಳು. ನಮಸ್ಕಾರ. ರೈತ ಬಂಧವರೇ, ಬರುವ ಸೋಮವಾರ ಅಮ್ಮತ್ತಿಯ ಕೊಡವ ಸಮಾಜದ ಸಭಾಂಗಣದಲ್ಲಿ ಕೊಡಗು ಕೃಷಿ ವಿಜ್ಞಾನ ವೇದಿಕೆಯು ಪರಿಸರ ಪ್ರಿಯ ತತ್ವಗಳಿಗೆ ಸಂಬಂಧಿಸಿದಂತೆ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದೆ. ಕಾಫಿಯ ಉತ್ಪಾದಕತೆ ಹೆಚ್ಚಿಸುವಲ್ಲಿ ಸುಸ್ಥಿರ ಮಣ್ಣಿನ ನಿರ್ವಹಣೆ, ಸುಸ್ಥಿರ ಕೃಷಿ ಉತ್ಪಾದನೆಗೆ ಜೈವಿಕ ಗೊಬ್ಬರಗಳ ಬಳಕೆ, ಕೃಷಿಯಲ್ಲಿ ಉತ್ತಮ ಪೋಷಕಾಂಶ ನಿರ್ವಹಣೆ ಹಾಗೂ ಉತ್ಪಾದಕತೆಗಾಗಿ ವಿಜ್ಞಾನ ಮತ್ತು ತಾಂತ್ರಿಕತೆ ಮುಂತಾದ ಸಂಗತಿಗಳ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ರೈತರು, ಆಸಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ಸಂಪರ್ಕ ಮಾಡಲಿಕ್ಕೆ ಸಂಖ್ಯೆ 9-4-8-0-6-1 6717. ಉದ್ಯೋಗವಾಣಿ. ನನ್ನ ಹೆಸರು ಶ್ರೀನಿವಾಸ್ ನರಸಿಂಹ ಭಟ್. SSLC ಆದಮೇಲೆ ನಾನು GTTC ಜಾಯ್ನ್ ಆದೆ. GTTC ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಐ ಮೇಕಿಂಗ್ ಮಾಡಿದ್ದೀನಿ. ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ನಲ್ಲಿ ಡೆಪ್ತ್ ನಾಲೆಜ್ ಜೊತೆಗೆ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯೆನ್ಸ್ನ ಗಳಿಸ್ಕೊಂಡಿದ್ದೀನಿ. ಜೀವನದಲ್ಲಿ ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ ಅನ್ನುವಂಥ ಭರವಸೆಯನ್ನು GTTCಯಿಂದ ಪಡೆದಿದ್ದೀನಿ. ನಿಮ್ಮ ಭವಿಷ್ಯಕ್ಕಾಗಿ GTTC ಜಾಯ್ನ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ಕೃಷಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಪಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಕಕ್ಕಬ್ಬೆ ಪ್ರೌಢಶಾಲೆನ ಆವರಣದಲ್ಲಿ ಇಂದು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಡೆದು ಈ ಸಂದರ್ಭ ಮಾತನಾಡಿದ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶನವು ಸಮಸ್ಯೆಗಳನ್ನ ಹೇಳಿಕಂಬಕ್ಕೆ ಜನಗಳಿಗೆ ಇಂದು ಇದು ಒಳ್ಳೆ ಅವಕಾಶ ಆಗಿದ್ದು ಜಿಲ್ಲಾಧಿಕಾರಿಗಳೊಟ್ಟಿಗೆ ಜಿಲ್ಲಾ ಮಟ್ಟದ ಅಧಿಕಾರಿಗ ಸಹ ಇರುವುದರಿಂದ ಗ್ರಾಮಸ್ಥರು ತಮ್ಮ ಸಮಸ್ಯೆಗಳನ್ನ ಸೀದಾ ಹೇಳಿಕಣಕ್ಕೆ ನಮ್ಮ ಮಟ್ಟದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಕೊಡಿಕಾದರೆ ಇಲ್ಲಿಯೇ ಪರಿಹಾರ ಮಾಡಿಕೊಟ್ಟವೆ ಅಂತ ಹೇಳ್ದೋ. ಕುಡಿಯುವ ನೀರು, ಸಾರ್ವಜನಿಕ ರಸ್ತೆ, ಭೂ ದಾಖಲೆಗ, ಪಟ್ಟೆದಾರರ ಸಮಸ್ಯೆ, ಆನೆ ಹಾವಳಿ, ಕರೆಂಟ್ ಸೇರಿದಂಗೆ ಬ್ಯಾರೆ ಬೇರೆ ಸಮಸ್ಯೆಗಳ ಬಗ್ಗೆಲಿ ಗ್ರಾಮಸ್ಥರೊಟ್ಟಿಗೆ ಚರ್ಚೆ ನಡೆಸಿದ ಜಿಲ್ಲಾಧಿಕಾರಿಗ ಫಲಾನುಭವಿಗಳಿಗೆ ಸಾಗುವಳಿ ಚೀಟಿ ಮತ್ತೆ ಮಾಸಾಶನ ಪತ್ರ ಕೊಟ್ಟು ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಟ್ಟಿಗೆ ಗ್ರಾಮ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು ಸೇರಿದಂಗೆ ಗಣ್ಯರು ಹಾಜರಿದ್ದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತೆ ಕನ್ನಡ ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲ್ಲಿ ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಬಗೆಯಲ್ಲಿ ನಾಳೆ 28ನೇ ತಾರೀಕು ಹಗಲು 11 ಗಂಟೆ ಮಡಿಕೇರಿನ ಕ್ರಿಸ್ಟಲ್ ಕೋರ್ಟ್ಲಿ ಅಮೃತ ಭಾರತಿಗೆ ಕನ್ನಡದ ಆರತಿ ಅಭಿಯಾನದ ಸಭಾ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮನ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಶ್ರೀ ಬಿಸಿ ನಾಗೇಶ್ ನವು ಉದ್ಘಾಟನೆ ಮಾಡುವೆ. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಮುಖ್ಯ ನೆಂಟರಾಗಿ ವಿರಾಜಪೇಟೆನ ಶಾಸಕ ಕೊಂಬಾರನ ಜಿ ಬೋಪಯ್ಯ, ಕರ್ನಾಟಕ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಕಾರ್ಯಪಡೆ ಸಮಿತಿನ ಅಧ್ಯಕ್ಷ ಶಾಂತೆಯಂಡ ರವಿ ಕುಶಾಲಪ್ಪ ಸೇರಿದಂಗೆ ಗಣ್ಯರು ಮತ್ತು ಹಿರಿಯ ಅಧಿಕಾರಿಗ ಹಾಜರಿದ್ದವೆ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮತ್ತು ಗೋಣಿಕೊಪ್ಪ ಕಾವೇರಿ ಕಾಲೇಜು ಇವರ ಕೂಡುಕೂಟಲಿ ಪದವಿ ಮಟ್ಟದ ಕೊಡವ ಪಾಜೆ ಉಪನ್ಯಾಸ ಮತ್ತು ಪುಸ್ತಕ ಬೊಳಿಪಡುತ್ತುವ ಕಾರ್ಯಕ್ರಮ ನಾಳೆ ಹೊತ್ತಾರೆ 10:30 ಗಂಟೆಗೆ ಗೋಣಿಕೊಪ್ಪ ಕಾವೇರಿ ಕಾಲೇಜಿನ ಸಭಾಬಾಡಿಯಲ್ಲಿ ನಡೆದಿದೆ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರಾದ ಡಾ ಅಮ್ಮಾಟಂಡ ಪಾರ್ವತಿ ಅಪ್ಪಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಉಪನ್ಯಾಸ, ಪುಸ್ತಕ ಬಿಡುಗಡೆ ಸೇರಿದಂಗೆ ಪುಸ್ತಕ ಸಿಡಿಗಳ ಪ್ರದರ್ಶನ ಮತ್ತು ಮಾರಾಟ ನಡೆದಿದೆ. ಇದೇ ತಿಂಗಳ 29ನೇ ತಾರೀಕು ಆಯ್ತಾರ ಗೌಡ ಮಹಿಳಾ ಒಕ್ಕೂಟದ ಬೆಳ್ಳಿ ಹಬ್ಬದ ಜಂಬರ ನಡೆದದೆ. ಗೌಡ ಸಮಾಜದ ಒಕ್ಕೂಟದ ಅಧ್ಯಕ್ಷೆ ಕುಂಜಿಲನ ಮುತ್ತಮ್ಮನವರ ಅಧ್ಯಕ್ಷತೆಯಲ್ಲಿ ನಡೆಯುವ ಸಭಾ ಕಾರ್ಯಕ್ರಮನ ದೇವರಗೊಂಡ ಡಾಟಿ ಸದಾನಂದ ಗೌಡ ನಾವು ಉದ್ಘಾಟನೆ ಮಾಡುವೆ. ಜಂಬರಲ್ಲಿ ಅರೆಭಾಷೆ ಸಾಂಸ್ಕೃತಿಕ ವೈಭವದ ಕಾರ್ಯಕ್ರಮ ನಡೆಯಕಿದ್ದು ಬೆಳ್ಳಿ ಹಬ್ಬದ ಬಗೆಯಲ್ಲಿ ಬ್ಯಾರೆ ಬ್ಯಾರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವಕ್ಕೆ ಸನ್ಮಾನ ಸಹ ಉಟ್ಟು. ಹಂಗೆ ಈ ಸಂದರ್ಭದಲ್ಲಿ ಕಣ್ಣುದಾನ ಮಾಡುವ ಆಸಕ್ತರು ಹೆಸರು ನೋಂದಣಿ ಮಾಡಿಕೊಂಡು ಒಪ್ಪಿಗೆ ಪತ್ರ ಸಹ ಪಡ್ಕೊಳಕಂತ ಒಕ್ಕೂಟದ ಅಧ್ಯಕ್ಷೆ ಕುಂಜಿಲನ ಮುತ್ತಮ್ಮನವು ತಿಳಿಸೋಳು. ಮಡಿಕೇರಿನ ECHS ಪಾಲಿಕ್ಲಿನಿಕ್ಲಿ ಇದೇ ತಿಂಗಳ 30ನೇ ತಾರೀಕಿಗೆ ವೈದ್ಯರು ಮತ್ತೆ ದಂತ ವೈದ್ಯರು ಇರುದ್ಲೆ. ಹಂಗೆ ತಾರೀಕು 31ಕ್ಕೆ ತಿಂಗಳ ಲೆಕ್ಕ ಪರಿಶೀಲನೆ ಇರುವುದರಿಂದ ಮದ್ದು ಮಾತ್ರೆ ಕೊಡುದ್ಲೆ, ಆದರೆ ತುರ್ತು ಚಿಕಿತ್ಸೆಗೆ ವೈದ್ಯರು ಸಿಕ್ಕುವೆ ಅಂತ ಪಾಲಿಕ್ಲಿನಿಕ್ನ ಪ್ರಕಟಣೆಯಿಂದ ಗೊತ್ತಾವಟು. ವಿದ್ಯಾರ್ಥಿಗಳಿಗೆ KSRTC ಬಸ್ ಪಾಸ್ ಮಾಡಿಕಣಿಕೆ ಗ್ರಾಮ ಒನ್ ಕೇಂದ್ರಗಳ ಮುಖಾಂತರ ಅರ್ಜಿ ಕೊಡಿಕೆ ಅವಕಾಶ ಇದ್ದು ಬಸ್ ಪಾಸ್ ಬೇಕಾದ ವಿದ್ಯಾರ್ಥಿಗ ಆಧಾರ್ ಕಾರ್ಡ್, ಶುಲ್ಕ ಪಾವತಿ ರಸೀತಿ, ಫೋಟೋ, ಶೈಕ್ಷಣಿಕ ಸಂಸ್ಥೆ KSRTC ಬಸ್ ಪಾಸ್ ಘೋಷಣೆ ಪತ್ರ ಈ ಅಗತ್ಯ ದಾಖಲೆಗಳೊಟ್ಟಿಗೆ ಗ್ರಾಮ ಒನ್ ಕೇಂದ್ರಗಳಿಗೆ ಹೋಗಿ ಅರ್ಜಿ ಕೊಟ್ಟು ಇದರ ಸದುಪಯೋಗ ಪಡ್ಕೊಳಕಂತ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡನವು ತಿಳಿಸೋಡು. ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ ಕೊಡಗು ಕೃಷಿ ವಿಜ್ಞಾನ ವೇದಿಕೆನ ಕಡೆಯಿಂದ ಫಸಲು ಹೆಚ್ಚು ಮಾಡುವ ಬಗೆಯಲ್ಲಿ ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆಯ ನಿರ್ವಹಣೆ, ಸುಸ್ಥಿರ ಮಣ್ಣಿನ ಆರೋಗ್ಯ ಈ ವಿಷಯದಲ್ಲಿ ಇದೇ ತಿಂಗಳ 30ನೇ ತಾರೀಕು ಹೊತ್ತಾರೆ 9:30 ಅಮ್ಮತ್ತಿ ಕೊಡವ ಸಮಾಜದಲ್ಲಿ ವಿಚಾರ ಸಂಕಿರಣ ನಡೆದದೆ. ಅಂದು ವಿಚಾರ ಸಂಕಿರಣದೊಟ್ಟಿಗೆ ವಸ್ತು ಪ್ರದರ್ಶನ ಸಹ ಇದ್ದು ಕೃಷಿಕರು ಇದರ ಉಪಯೋಗ ಪಡ್ಕೊಳಕ. ಕೊಡಗು ಜಿಲ್ಲೆಯಲ್ಲಿರುವ ಸರ್ಕಾರಿ ಅನುದಾನಿತ ಕೈಗಾರಿಕಾ ತರಬೇತಿ ಸಂಸ್ಥೆಗಳಿಗೆ 2022-23 ಸಾಲಿನ ಪ್ರವೇಶಕ್ಕಾಗಿ ಅರ್ಜಿ ಕರೆದಿದ್ದು SSLC ಪಾಸ್ ಆದ ಅಭ್ಯರ್ಥಿಗ ಜೂನ್ ತಿಂಗಳ 6ನೇ ತಾರೀಕು ಮುಟ್ಟ ಸೀದಾ ಸಂಸ್ಥೆಗಳಿಗೆ ಹೋಗಿ ಅರ್ಜಿ ಪಡ್ಕೊಂಡು ಮಾಹಿತಿ ತಿಳ್ಕೊಳಕು ಅಂತ ಸಂಸ್ಥೆನ ಪ್ರಾಂಶುಪಾಲರು ತಿಳಿಸೋಳು. ಈ ಸಲದ 2022-23 ಸಾಲಿಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆನ ಕಡೆಯಿಂದ ಪರಿಶಿಷ್ಟ ಪಂಗಡದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ವಿದ್ಯೆ ಕೊಡಿಕೆಗಾಗಿ ಜಿಲ್ಲೆನ ಹೆಸರುಪಟ್ಟ ಶಾಲೆಗಳಿಗೆ ಸೇರಿಸಿಕೆ ಅರ್ಜಿ ಕರೆದಳು. 5ನೇ ಕ್ಲಾಸ್ಲ್ಲಿ 60%ಕ್ಕಿಂತ ಹೆಚ್ಚು ಮಾರ್ಕ್ ತಕ್ಕೊಂಡು ಪಾಸ್ ಆದ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗ ಜಾತಿ ಮತ್ತೆ ಆದಾಯ ದೃಢೀಕರಣ ಪತ್ರ ಮತ್ತೆ ಮುಖ್ಯೋಪಾಧ್ಯಾಯರು ದೃಢೀಕರಿಸಿದ ಮಾಸ್ಕ್ ಕಾರ್ಡ್ನೊಟ್ಟಿಗೆ ಅರ್ಜಿನ ಇದೇ ತಿಂಗಳ 31ನೇ ತಾರೀಕಿನೊಳಗೆ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಮಡಿಕೇರಿ ಇಲ್ಲಿಗೆ ತಲುಪಿಸೋಕು ಅಂತ ಸಮಾಜ ಕಲ್ಯಾಣ ಇಲಾಖೆನ ಸಹಾಯಕ ನಿರ್ದೇಶಕರು ತಿಳಿಸೋಳು. ಮಡಿಕೇರಿ ವಿದ್ಯುತ್ ಕೇಂದ್ರದಿಂದ ಹೊರಗೆ ಹೋಗುವ GT ರಸ್ತೆ, ಕೋಟೆ ಮತ್ತೆ ರಾಜಸೀಟ್ ಫೀಡರ್ಗಳಲ್ಲಿ ತುರ್ತು ನಿರ್ವಹಣೆ ಕಾರ್ಯ ಇರುವುದರಿಂದ ನಾಳೆ ಹೊತ್ತಾರೆ 10:00 8:55 ಮುಟ್ಟ ದೇಚೂರು, ಪುಟಾಣಿ ನಗರ, ಮೈಸೂರು ರೋಡ್, ಮೂರ್ನಾಡ್ ರೋಡ್, ಪೆನ್ಷನ್ ಲೇನ್, KSRTC ಬಸ್ ಸ್ಟ್ಯಾಂಡ್, FMC ಕಾಲೇಜ್ ರೋಡ್, ನ್ಯೂ ಎಕ್ಸ್ಟೆನ್ಷನ್, ಮಂಗಳಾದೇವಿ ನಗರ, ವಿದ್ಯಾನಗರ ಈ ಸುತ್ತಮುತ್ತಲಿನ ಜಾಗೆಗಳಲ್ಲಿ ಕರೆಂಟ್ ಸಪ್ಲೈಲಿ ವ್ಯತ್ಯಾಸ ಹಾಕಿದ್ದು ಸಾರ್ವಜನಿಕರು ಸಹಕಾರ ಕೊಡುವಂಗೆ ಸೆಸ್ಕ್ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ನವು ಕೇಳಿಕೊಂಡಳು. ರೈತರ ಆದಾಯನ ಹೆಚ್ಚು ಮಾಡುವ ಬಗೆಯಲ್ಲಿ ಮೀನುಗಾರಿಕೆ ಇಲಾಖೆನ ಕಡೆಯಿಂದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆನ ಜಿಲ್ಲೆಯಲ್ಲಿ ಅನುಷ್ಠಾನಕ್ಕೆ ತಾಕಿದ್ದು ಮೀನುಗಾರಿಕೆಗೆ ಸಂಬಂಧಪಟ್ಟಂಗೆ ಬರುವ ಬೇರೆ ಬೇರೆ ಚಟುವಟಿಕೆಗಳಿಗೆ ರೈತರ ಅರ್ಜಿ ಒಪ್ಪಿಸಿಕೆ ಜೂನ್ ತಿಂಗಳ 15ನೇ ತಾರೀಕು ಆಖೇರಿ ದಿನ ಆಗಿದ್ದು ರೈತರು ಇದರ ಪ್ರಯೋಜನ ಪಡ್ಕೊಳಕಂತ ಮೀನುಗಾರಿಕೆ ಇಲಾಖೆನ ಉಪನಿರ್ದೇಶಕರು ತಿಳಿಸೋಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ನಾಪೋಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ June 1 ಸಾರ್ವಜನಿಕ ಕಸದ ತೊಟ್ಟಿಯನ್ನು ತೆರವುಗೊಳಿಸಲಾಗುವುದು. ಆ ಕಾರಣ ಮನೆಯ ಮಾಲೀಕರು, ಅಂಗಡಿ ಮಾಲೀಕರು ಮೂಲ ಹಂತದಲ್ಲಿಯೇ ಹಸಿ ಕಸ, ಒಣಕಸವನ್ನು ವಿಂಗಡಿಸಿಕೊಡುವುದು, ತಪ್ಪಿದಲ್ಲಿ ಪಂಚಾಯಿತಿ ವತಿಯಿಂದ ಕಸ ಸಂಗ್ರಹಣೆ ಮಾಡಲಾಗುವುದಿಲ್ಲ. ಸಾರ್ವಜನಿಕರು ಸಹಕರಿಸುವಂತೆ ನಾಪೋಕ್ಲು ಪಂಚಾಯಿತಿ ಪ್ರಕಟಣೆ ತಿಳಿಸಿದೆ. ಮಡಿಕೇರಿಯ ಸನ್ಶೈನ್ ಪ್ಲೇ ಹೋಮ್ ಪುನರಾರಂಭಗೊಂಡಿದ್ದು ಅಡ್ಮಿಷನ್ಸ್ ಆರಂಭಗೊಂಡಿದೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 8660988243. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ PU ಕಾಲೇಜ್ ಪೊನ್ನಂಪೇಟೆ. ಇಲ್ಲಿ PU, PCMC ಮತ್ತು PCMB ವಿಭಾಗಗಳಿಗೆ ಅಡ್ಮಿಷನ್ ಆರಂಭಗೊಂಡಿದೆ. ವಿಶೇಷ ಅವಕಾಶಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳಾದ JEE, CET, NEET, KVPY, AIEEE, ರಾಷ್ಟೀಯ ಅರ್ಹತಾ ಪರೀಕ್ಷೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಅತ್ಯುತ್ತಮ ರ್ಯಾಂಕ್ ಗಳಿಸುವಲ್ಲಿ ಯಶಸ್ವಿಯಾಗಿದ್ದು ಇಂಟಿಗ್ರೇಟೆಡ್ ಕೋಚಿಂಗ್ ನೀಡಲಾಗುವುದು. ವಿದ್ಯಾರ್ಥಿನಿಯರಿಗೆ ಸುವ್ಯವಸ್ಥಿತ ಹಾಸ್ಟೆಲ್ ವ್ಯವಸ್ಥೆ, ಜೊತೆಗೆ ಜಿಲ್ಲೆಯ ಪ್ರಮುಖ ಸ್ಥಳಗಳಿಂದ ಕಾಲೇಜ್ ಬಸ್ ವ್ಯವಸ್ಥೆಯೂ ಇದೆ. ಮಾಹಿತಿಗಾಗಿ ಸಂಪರ್ಕಿಸಿ 9611155457. ವಿರಾಜಪೇಟೆ ಕೊಡವ ಸಮಾಜತ್ರ ತ್ರಿವೇಣಿ ಸ್ಕೂಲ್ ಕೈಂಜ ಆರು ಕಾಲತಂಜ SSLC ಪರೀಕ್ಷೆಯಲ್ಲಿ ಶೇಕಡ 100 ಫಲಿತಾಂಶ ಎಡ್ತನುಂಡ್. ಈ ಸಾಧನೆಗೆ ಕಾರಣಗಳನ್ನ ಸ್ಕೂಲ್ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿ ಕಾರಕು ಮುಖ್ಯೋಪಾಧ್ಯಾಯನಿಕು ಉಪಾಧ್ಯಾಯಕು ಮಕ್ಕಕ್ಕೂ ಪೋಷಕಂಗಕ್ಕೂ ವಿರಾಜಪೇಟೆ ಕೊಡವ ಸಮಾಜತ್ರ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿಕಾರ ಅಭಿನಂದನೆ ಸಲ್ಲಿಸಿದ್ದು. ಮಾಲ್ದಾರಿಯ ಶ್ರೀ ಮುತ್ತಪ್ಪ ಚಂಡೇಮೇಳ ಇದರ ವಿದ್ಯಾರ್ಥಿಗಳ 2ನೇ ಘಟಕದ ರಂಗಪ್ರವೇಶ ಕಾರ್ಯಕ್ರಮ ಇದೇ May 29 ಭಾನುವಾರ ಬೆಳಗ್ಗೆ 9 ಗಂಟೆಗೆ ಚಂಡೇಗುರುಗಳಾದ ಶ್ರೀ ಶಾಜಿಯವರ ಗರಡಿಯಲ್ಲಿ ತರಬೇತಿ ಪಡೆದ ನಾಡಿನ ಮಕ್ಕಳ ಚಂಡೇಮೇಳ ಪ್ರದರ್ಶನ. ಅಂದು 9 ಗಂಟೆಗೆ ಶ್ರೀ ಐಶ್ವರ್ಯ ಗಣಪತಿ ಮುತ್ತಪ್ಪ ದೇವಸ್ಥಾನದಿಂದ ಚಂಡೇಮೇಳ ಆರಂಭಗೊಂಡು ಮಾಲ್ದಾರಿ ಸರ್ಕಾರಿ ಶಾಲೆಯಲ್ಲಿ ಪ್ರದರ್ಶನ ನಡೆಯಲಿದೆ. ಸರ್ವರು ಆಗಮಿಸಿ ವಿದ್ಯಾರ್ಥಿಗಳನ್ನು ಆಶೀರ್ವದಿಸಬೇಕಾಗಿ ಕೇಳಿಕೊಂಡಿದ್ದಾರೆ ಚಂಡೇ ವಿದ್ಯಾರ್ಥಿಗಳ ತಂದೆ ತಾಯಿಯಂದಿರು ಮಾಲ್ದಾರೆ. ಇದೇ ತಿಂಗಳ 28 ಮತ್ತು 29 ಬಲಮುರಿ ಗ್ರಾಮದ ಕೊಟ್ಟಕ್ಕೇರಿಯ ಐನಮನೆಯಲ್ಲಿ ನಡೆಯುವ ಹರಿಸೇವೆ ಮತ್ತೆ ದೈವದ ಕೋಲಕ್ಕೆ ಊರವು ನೆಂಟರಿಷ್ಟರು ಬಂಧುಗ ಎಲ್ಲ ಬಂದು ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತ ಪಟ್ಟೆದಾರರು ಮತ್ತು ಕುಟುಂಬಸ್ಥರು ಕೇಳಿಕೊಂಡಳು. ಕರ್ನಾಟಕದ ಪ್ರಸಿದ್ಧ ಚಿನ್ನಾಭರಣಗಳ ಮಳಿಗೆಯಾದ MS ಗೋಲ್ಡನ್ ಡೈಮಂಡ್ಸ್ನ ಶಾಖೆಗಳಿಗೆ ಅಸಿಸ್ಟೆಂಟ್ ಮ್ಯಾನೇಜರ್, 4 ಅಸಿಸ್ಟೆಂಟ್ ಮಾರ್ಕೆಟಿಂಗ್ ಮ್ಯಾನೇಜರ್, 3 ಮಾರ್ಕೆಟಿಂಗ್ ಮ್ಯಾನೇಜರ್, 2 ಶೋರೂಮ್ ಸೇಲ್ಸ್ ಎಕ್ಸಿಕ್ಯೂಟಿವ್, 30 ಸೇಲ್ಸ್ ಎಕ್ಸಿಕ್ಯೂಟಿವ್, 25 ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, 8 ಹೀಗೆ ಒಟ್ಟು 72 ಹುದ್ದೆಗಳಿಗೆ ನೇರ ಸಂದರ್ಶನ. ಇದೆ 2022 May 31 ಮಂಗಳವಾರ 10 ಗಂಟೆಯಿಂದ ಹುಣಸೂರಿನ ಮಹಾರಾಜ ಪಾರ್ಟಿ ಹಾಲ್ನಲ್ಲಿ ಏರ್ಪಡಿಸಲಾಗಿದೆ. ಮಾಹಿತಿಗಾಗಿ ಕರೆ ಮಾಡಿ 9481146129. ಕಾವೇರಿ ಪದವಿ ಪೂರ್ವ ಕಾಲೇಜು ಗೋಣಿಕೊಪ್ಪಲು. ಇಲ್ಲಿ ಪ್ರಥಮ ಹಾಗೂ ದ್ವಿತೀಯ PUC ಕಲಾ ವಾಣಿಜ್ಯ ವಿಜ್ಞಾನ ವಿಭಾಗಕ್ಕೆ ಪ್ರವೇಶಾತಿ ಆರಂಭಗೊಂಡಿದೆ. 10ನೇ ತರಗತಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ. ನುರಿತ ಉಪನ್ಯಾಸಕ ವರ್ಗ, ಉತ್ತಮ ಗ್ರಂಥಾಲಯ, ಆಧುನಿಕ ವಿಜ್ಞಾನ ಹಾಗೂ ಗಣಕ ವಿಜ್ಞಾನ ಪ್ರಯೋಗಾಲಯ, ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಸೌಲಭ್ಯ, ಉತ್ತಮ ಫಲಿತಾಂಶದೊಂದಿಗೆ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೂ ಶಿಕ್ಷಣ ನೀಡುತ್ತಿರುವ ಕೊಡಗಿನ ಏಕೈಕ ವಿದ್ಯಾಸಂಸ್ಥೆ ಕಾವೇರಿ ಪದವಿ ಪೂರ್ವ ಕಾಲೇಜು ಗೋಣಿಕೊಪ್ಪಲು. ತೇಂಬಾಡ್ ಕೊಡವ ಸಿನಿಮಾ ನಾಳೆ ಪಿಂಜ ಮತ್ತೆ ಅಂದ ನಾರಾಚೆ ವಿರಾಜಪೇಟೆ ಟೌನ್ ಹಾಲಲ್ಲಿ ಪೊಲಕ 11 ಮಜ್ಜನ ದಂಡರೆ ಪಿಂಜ ಬೈಟಾಪಕ 6 ಗಂಟೆಗೆ 3 ಪ್ರದರ್ಶನ ಕಾಂಬ ಬಾರಿ ನೋಟಿ ಪುರುಡು ತಾರಿಂದು ಕಟ್ಟಣಿತ್ ತೇಂಬಾಡ್ ಸಿನಿಮಾ ತಂಡ. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು. ನಂಗಡ ಸಾಂಪ್ರದಾಯಿಕ ಉಡುಪಾನ ಕರ್ತಕುಪ್ಯ ಬೊಳ್ತಕುಪ್ಯ ಚಾಲೆ ಮಕ್ಕಳ ಕುಪ್ಯ ಚಾಲೆ ಮಂಡೆ ತುಣಿ ಪುದಿಯ ಪುದಿಯ ಡಿಸೈನ್ ರ ಪೀಚಗತ್ತಿ ಪೊಮ್ಮಕಡ ಕೋರಿಚೌಕ ಮುಸ್ಕೋಲಿ ಮಂಗಲಕರಕ ಬೋಣಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆಗೆ ಸಿಡುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕ್ವಾಟ್ರಮಡ ಪೂಣಚ ಪೂವಯ್ಯ 9980940022 ಇಲ್ಲೆಂಗಿ 9900707576. May 13 ನಿಧನರಾದ ಕಟ್ಟೆಮಾಡು ಗ್ರಾಮ ಬಳಪದ ದಿವಂಗತ ನಂಜಪ್ಪ ಅವರ ಪತ್ನಿ ಜಾನಮ್ಮ ಅವರ ತಿಥಿ ಕರ್ಮಾಂತರ ನಾಳೆ ಶನಿವಾರ ಪೂರ್ವಾಹ್ನ 11 ಗಂಟೆಗೆ ಕಟ್ಟೆಮಾಡುವಿನಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಬಂಧು ಮಿತ್ರರು, ಊರಿನವರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಮಕ್ಕಳು, ಅಳಿಯಂದಿರು, ಸೊಸೆಯಂದಿರು, ಕುಟುಂಬಸ್ಥರು ಕೋರಿದ್ದಾರೆ. ಆಕಾಶವಾಣಿ ಮಡಿಕೇರಿ ಸೇವಾ ಮಾಹಿತಿ. ಮರಗೋಡು ಐಕೊಳ ಅಯ್ಯಪ್ಪ ಕಾಲೋನಿ ನಿವಾಸಿ ದಿವಂಗತ ಕುಳ್ಳ ಅವರ ಮಗ ವಸಂತ ಅವರು ಇಂದು ನಿಧನರಾಗಿರುತ್ತಾರೆ. 36 ವರ್ಷ ಪ್ರಾಯದ ವಸಂತ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 11 ಗಂಟೆಯ ನಂತರ ಐಕೊಳ ಅಯ್ಯಪ್ಪ ಕಾಲೋನಿಯ ಮನೆಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಬಲ್ಮುರಿ ಕೂಡಪರಂಬುವಿನ ನಿವಾಸಿ ವೆಂಕಟ ಅವರ ಪುತ್ರಿ ನಳಿನಿ ಅವರು ಇಂದು ನಿಧನರಾದರು. 36 ವರ್ಷ ಪ್ರಾಯದ ನಳಿನಿ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 10:30 ಮೃತರ ಸ್ವಂತ ಮನೆಯಲ್ಲಿ ನಡೆಯಲಿದೆ. ಸೇವಾ ಮಾಹಿತಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ ದಿವ್ಯಾ ಪ್ರದೀಪ್. ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ಮಳೆ ಇಕ್ಕಾಕಲೇ ಶುರು ಆಪಾನುಗೊಂಡು ರೈತಂಗ ಎಲ್ಲರೂ ಕೃಷಿ ಚಟುವಟಿಕೆ ನಡೆಸೋಕೆ ಇಳಿಯುವ ಈ ಸಂದರ್ಭದಲ್ಲಿ ICAR ವಿಜ್ಞಾನ ಕೇಂದ್ರ ರೈತಂಕ್ ನೆಲ್ಲು, ನಲ್ಲಮಳು, ಅಡಿಕೆ, ಶುಂಠಿ ಬಳಲು ಅಡ್ತೊಂಡ್ಯಾನ ಮುಪ್ಪಡೆ ಕ್ರಮತ್ರ ಮೀದ ಅರಿವಿಕೆ ತಂದಿತು. ಆನಗೊಂಡು ಜಿಲ್ಲೆಯ ರೈತಂಗ ವಿಜ್ಞಾನ ಕೇಂದ್ರ ಕಾಟಿತಂತುಳ ಕ್ರಮತ್ನ ಅಳವಡಿಸಿಟ್ಟು ಬಳಕ ಬಪ್ಪಂತ ಪುಳುವ ಪಿಂಜ ಕಾಯಲತ್ನ ಕಮ್ಮಿ ಮಾಡಿತು ಫಸಲನ್ನ ಏರ ಮಾಡಿಯ ಉಂಡು ಕೇಂದ್ರತ್ರ ಸಸ್ಯ ಸಂರಕ್ಷಣಾ ತಜ್ಞ ಡಾಕ್ಟರ್ ವೀರೇಂದ್ರ ಕುಮಾರ್ ಸಲಹೆ ಮಾಡಿಸಿ. ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ ಕೊಡಗು ಕೃಷಿ ವಿಜ್ಞಾನ ವೇದಿಕೆ ರಾದಿನಲ್ಲಿ ಏರ ಉತ್ಪಾದನೆ ಕಾಯಿತು ಮಣ್ಣರ ಆರೋಗ್ಯ ಪಿಂಜ ಫಲವತ್ತತೆನ ಕಾತು ಬೆಪ್ಪಕ ಇದೇ ನುಪ್ಪದಾಂಗ ಫಲಕ 9:30 ಅಮ್ಮತಿ ಕೊಡೋ ಸಮಾಜದ ಮಣ್ಣರ ಆರೋಗ್ಯತ್ರ ಮೀದ ವಿಚಾರ ಸಂಕೀರ್ಣ ನಡಪ. ಅಂದು ಕೃಷಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ವಸ್ತು ಪ್ರದರ್ಶನ ಏರ್ಪಾಡು ಮಾಡಿತು ರೈತಂಗ ಈಂಡ ಪ್ರಯೋಜನ ಪಡೆದವಲು. ಕರ್ನಾಟಕ ರಾಜ್ಯ ಕೈಗಾರಿಕಾ ಪಿಂಜ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮತ್ರ ವ್ಯವಸ್ಥಾಪಕ ನಿರ್ದೇಶಕಗಳಾನ ಡಾಕ್ಟರ್ ಎಂ ಆರ್ ರವಿ ರೈಂಗ ಇದೇ ನುಪ್ಪದಾಂಗ ಜಿಲ್ಲೆಗೆ ಬಪ್ಪದುಂಡು. ಅಂದು ಫಲಕ 10:30 ಕೊಡಗು ಜಿಲ್ಲೆರ ಕುಶಾಲ್ ನಗರತ್ರ ಪಕ್ಕ ಹೆಲಿಪೋರ್ಟ್ ಅಭಿವೃದ್ಧಿ ಪಡತುವಾಂಗ ಜಾಗ ಪರಿಶೀಲನೆ ನಡತುವ, ಅಲ್ಲಿಂಜ 12:30 ಜಿಲ್ಲಾಧಿಕಾರಿಯ ಕಚೇರಿ ಸಭೆ ನಡತುವ ಅಂದು ಕಾರ್ಯನಿರ್ವಾಹಕ ಸಹಾಯಕಂಗ ಅರಿಚಿಟ್ಟಿತು. ಕರ್ನಾಟಕ ಕೊಡವು ಸಾಹಿತ್ಯ ಅಕಾಡೆಮಿ ಪಿಂಜ ಗೋಣಿಕೊಪ್ಪ ಕಾವೇರಿ ಕಾಲೇಜಿನ ಕೂಟಾದ ನೆಲ ಪದವಿ ಮಟ್ಟತ್ರ ಕೊಡವಪಾಜೆ ವಿಶೇಷ ಉಪನ್ಯಾಸ ಪಿಂಜ ಪುಸ್ತಕ ಬಳಿ ಬರ್ತುವ ಕಾರ್ಯಕ್ರಮ ನಾಳೆ ಪೊಲಾಕ 10:30 ಗೋಣಿಕೊಪ್ಪ ಕಾವೇರಿ ಕಾಲೇಜಿನ ಸಭಾ ಬಾಡಿಲ್ ನಡಪ.